ಇದೊಂದು ನಿಧನ ಸುದ್ದಿ. ವಿರಾಜಪೇಟೆ ಗ್ರಾಮ ನಿವಾಸಿ ಕೊಪ್ಪಡ ಪೌತಿ ರಮೇಶ್ ಐಂಡಾಪೊಣ್ಣು ಮಾಚಮ್ಮ ಐಂಗ ಇಂದು ಪೊಲಾಕ 11 ಗಂಟೆಗೆ ಮರಣಪಟ್ಟತೆ. 60 ಬೈತ್ರ ಕೊಪ್ಪಡ ಮಾಚಮ್ಮ ಐಂಡ ಆಖರಿ ಕಾರ್ಯ ಇಂದೇ ಬೆಟ್ಟಗೇರಿ ಗ್ರಾಮದ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೃಷಿ ಯಂತ್ರೋಪಕರಣಗಳನ್ನು ಬಳಸುತ್ತಿರುವ ಮಡಿಕೇರಿ ತಾಲೂಕು ನಾಪೋಕ್ಲು ಸಮೀಪದ ಅಜ್ಜಿಮುಟ್ಟ ಗ್ರಾಮದ ಕೆಆರ್ ಸುರೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳಿಗರೆ, ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನವಾದ ವ್ಯಕ್ತಿಗಳನ್ನ ನಾವು ನೋಡ್ತಾ ಇರ್ತೀವಿ. 10-20 ಎಕರೆ ಜಮೀನು ಇಟ್ಕೊಂಡು ಕಷ್ಟ ನಷ್ಟ ಅಂತ ಅನ್ಕೊಂಡು ಹೇಳೋರಿದ್ದಾರೆ. 100+ ಎಕರೆ ಕಾಫಿ ತೋಟ ಅಥವಾ ಬೇರೆ ಬೆಳೆಗಳನ್ನ ಮಾಡಿಕೊಂಡು ಲಾಭ ಮಾಡ್ಕೊಂಡಿರೋರಿದ್ದಾರೆ, ಚೆನ್ನಾಗಿ ನಿರ್ವಹಣೆ ಮಾಡೋರಿದ್ದಾರೆ. ಇನ್ನು 1/2 ಎಕರೆ 1 ಎಕರೆ ತೋಟ ಜಮೀನು ಗದ್ದೆಗಳನ್ನ ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡೋರನ್ನ ನಾವು ನೀವು ನೋಡ್ತಾ ಇರ್ತೀವಿ, ಕಾಣ್ತಾ ಇರ್ತೀವಿ. ಕೆಲವೊಬ್ಬರಂತೂ ಜಮೀನು ಇಲ್ಲದಿದ್ರು ಪರರ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಆ ಮೂಲಕ ಜೀವನವನ್ನ ರೂಪಿಸಿಕೊಂಡಿರೋರಿದ್ದಾರೆ. ಇನ್ನು ಕೆಲವೊಬ್ರು ಜಮೀನನ್ನ ತೆಗೆದುಕೊಳ್ಳಿಕ್ಕಾಗಿಲ್ಲ, ಮಾಡ್ಲಿಕ್ಕಾಗಿಲ್ಲ, ಆದ್ರೆ ಕೃಷಿಗೆ ಪೂರಕವಾಗಿ ಆಸಕ್ತಿಗಳನ್ನ ಇಟ್ಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಂಡಿರುವ ಸನ್ನಿವೇಶಗಳನ್ನು ನಾವು ನೋಡಬಹುದು. ಈ ಸಾಲಿಗೆ ಸೇರ್ತದರೆ ಮಡಿಕೇರಿ ತಾಲೂಕು ನಾಪಕ್ಲು ಸಮೀಪದ ಅಜ್ಜಮಟ್ಟು ಗ್ರಾಮದ ಕೆಆರ್ ಸುರೇಶ್ ಅವರು. ಕೆಆರ್ ಸುರೇಶ್ ಅವರು ಮೂಲತಃ ಹಾಸನ ಜಿಲ್ಲೆಯವರು. ಇಲ್ಲಿಗೆ ಹೇಗ್ ಬಂದ್ರು, ಹೇಗಿದೆ ಅವರ ಜೀವನ ಅನ್ನೋದನ್ನ ಈಗ ತಾವು ಆಲಿಸಿಕೊಳ್ಬಹುದು. ಸುರೇಶ್ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿದ್ದೇನು ಸರ್? ನಾನು 7ನೇ ಕ್ಲಾಸ್ ಓದಿರೋದು ಸರ್. ಹಾ ಹಾ. ಮೂಲತಃ ಹಾಸನ ಜಿಲ್ಲೆಯ ಯಾವ ಸ್ಥಳ ತಮ್ದು ಸರ್? ನಮ್ದು 6ಲೆಕೂಡಿಗೆ. ಹಾ ಹಾ. 70 ಪೋಸ್ಟ್, ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿಗೆ ಯಾವಾಗ ಬಂದ್ರಿ? ಇಲ್ಲಿಗೆ ಬಂದು ಒಂದು 20 ಆಯ್ತು. 2000 ಇಸ್ವಿಯಲ್ಲಿ ಬಂದ್ರಿ? ಹೌದೌದು. ಯಾಕ್ ಬಂದ್ರಿ, ಹೇಗ್ ಬಂದ್ರಿ ಸರ್? ನಾನು ಒಂದು ರೈಟರ್ ಕೆಲಸ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ತೋಟಕ್ಕೆ ಬಂದೆ. 8-9 ಅಲ್ಲೇ ಇದ್ದೆ ತೋಟದಲ್ಲಿ. ಹಾಗೆ ಮತ್ತೆ ನಾನೇ ಸ್ವಂತ ಒಂದು ಟ್ರ್ಯಾಕ್ಟರ್ ತಗೊಂಡು ನಾನೇ ಸ್ವಂತ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಟಿಲ್ಲರ್ ತಗೊಂಡೆ, ಜೊತೆಲಿ ಭತ್ತ ಬಡಿಯೋ ಮಿಷನ್ ಒಂದು ತಗೊಂಡೆ. ಜೀವನ ಹಂಗೆ ಹೋಗ್ತಾ ಉಂಟು. ಆ ಸೀಸನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಮಿಸ್ಸಸ್ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರ ಹೆಲ್ಪ್ನಿಂದಾಗಿ ನಾವು ಈ ಮಟ್ಟಿಗೆ ಬೆಳೆದಿರೋದು. ಮನೇಲಿ 2 ಹಸು ಉಂಟು. ಹಸು ನೋಡ್ಕೊಂಡು ಪಾಲು ಹೊರಗಡೆ ಕೊಟ್ಕೊಂಡು ಅವ್ರ ಖರ್ಚು ಇದು ಮಾಡ್ಕೊಂಡಿರ್ತಾರೆ. ನಿಮ್ಮ ಶ್ರೀಮತಿ ಅವರ ಹೆಸರು ಏನಂದ್ರಿ? ನಮ್ಮ ಶ್ರೀಮತಿ ಅವರ ಹೆಸರು ಭವಾನಿ. ಭವಾನಿ ಅವರು. ಮನೇಲಿ ಯಾರ್ಯಾರು ಇದ್ದೀರಿ? ನಾನು, ನಮ್ಮ 2 ಮಕ್ಕಳು, ಮಿಸ್ಸಸ್, 4 ಜನ ಇದೀವಿ ಸರ್. ಸ್ವಂತ ಮನೆ, ಸ್ವಂತ ಜಾಗ, ಸ್ವಂತ ಜಮೀನು ಅನ್ನೋದು ಇದೆಯಾ? ಇಷ್ಟ ಗಂಟೆ ಯಾವ್ದು ಇರ್ಲಿಲ್ಲ ಸರ್. ಈಗಾಗಿ ಅಜ್ಜಮುಟ್ಟದಲ್ಲಿ ಒಂದು ಜಾಗ ತಗೊಂಡು ಅಲ್ಲಿ ಇದೀವಿ ಈಗ. ಓಹೋ. 1 ಆಗಿಲ್ಲ. ಓಹೋ. ಸ್ವಂತ ಮನೆ ಮಾಡ್ಕೊಂಡಿದ್ರಿ? ಸಣ್ಣದಾಗೊಂದು ಮಾಡ್ಕೊಂಡಿದೀವಿ ಸರ್. ಜಮೀನ್ ಅಂತೂ ಇಲ್ವೇ ಇಲ್ಲ? ಇಲ್ಲ ಸರ್, ಜಮೀನು ಯಾವ್ದು ಇಲ್ಲ. ಆದ್ರೆ ನೋಡಿ, ನೀವು ಕೃಷಿಕರಿಗೆ ಪೂರಕವಾಗಿ ಟ್ರ್ಯಾಕ್ಟರ್, ಟಿಲ್ಲರ್ ಮತ್ತೆ ಭತ್ತ ಬಡಿಯೋ ಮಿಷಿನ್ ಅನ್ನ ಇಟ್ಕೊಂಡಿದ್ದೀರಿ, ಅದಕ್ಕೆಲ್ಲ ಬಂಡವಾಳವನ್ನು ಹಾಕಿದಿರಿ ಅಲ್ವಾ? ಹೌದು ಹೌದು. ಟ್ರ್ಯಾಕ್ಟರ್ಗೆ ಎಷ್ಟಾಯ್ತು, ಟಿಲ್ಲರ್ಗೆ ಎಷ್ಟಾಯ್ತು, ಭತ್ತ ಬಡಿಯೋ ಮಿಷಿನ್ಗೆ ಎಷ್ಟು ವೆಚ್ಚ ಆಗಿರ್ಬೋದು, ಏನಾದ್ರೂ ಸಾಲ ಮಾಡಿದ್ರ, ಬ್ಯಾಂಕ್ ನಿಂದ ಹಣ ತಗೊಂಡ್ರೆ ಹೇಗೆ? ಇಲ್ಲ ಸರ್, ನಾವು ಸಾಲ ಮಾಡಿದಂದ್ರೆ ನಮ್ಮ ಬಾವ ಅವರು ಒಂದು ವರ್ಕ್ ಅಲ್ಲಿ ಇದ್ದಾರೆ, ಅವರು ಕಡೆಯಿಂದ ನನಗೆ ಒಂದು ಟ್ರ್ಯಾಕ್ಟರ್ ಮಾಡಿಕೊಟ್ರು ಸೆಕೆಂಡ್ ಹ್ಯಾಂಡ್. ಹಾಗೆ ಅವ್ರಿಗೆ ನಾನು ದುಡ್ದು ತಿಂಗಳು ಅಮೌಂಟ್ ಕಳಿಸ್ತಾ ಇದ್ದೆ. ಮತ್ತೆ ಹಾಗೆ ಮಳೆಗಾಲದಲ್ಲಿ ಟ್ರ್ಯಾಕ್ಟರ್ ಕೆಲಸ ಕಮ್ಮಿ ಇರ್ತದೆ, ಹಾಗೆ ಟಿಲ್ಲರ್ ತಗೊಂಡೆ. ಗದ್ದೆ ಮಾಡುವ ಆಸಕ್ತಿ ಉಂಟು ನನಗೆ. ಹಸಿರೋದ್ರಿಂದ ಬೇರೆಯವ್ರು ಗದ್ದೆ ಎಲ್ಲ ಕೊಡ್ತಾರೆ, ಹಾಗೆ ಗದ್ದೆ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಟಿಲ್ಲರ್ ತಗೊಂಡ್ರೆ ನಮಗೆ ಈಸಿ ಆಗ್ತದೆ ಅಂತ ಟಿಲ್ಲರ್ ತಗೊಂಡೆ. ಅದ್ರ ಜೊತೆಲಿ ಕೆಲಸದವರು ಕಷ್ಟ ನೋಡ್ಕೊಂಡು ಒಕ್ಕಲ್ ಮಿಷನ್ ತಗೊಂಡೆ. ಅದಿದ್ರೆ ಸುಮಾರು ಕೆಲಸ ಬಾಕಿ ಆಗ್ತದೆ. ಒಂದು ವಾರಗಟ್ಟಲೆ ತಿಂಗಳಗಟ್ಟಲೆ ಎಲ್ಲ ಭತ್ತ ಬಡಿಯುವಂತದ್ದು ಒಕ್ಕಲು ಹಾಕುವಂತ ಎಲ್ಲ ಇರ್ತದೆ. ಮಿಷನ್ ಇದ್ರೆ ಒಂದ್ ದಿವಸದಲ್ಲಿ ಎಲ್ಲ ಕೆಲಸ ಆಗ್ತದೆ. ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಅಂತ ಹೇಳ್ತಾ ಇದ್ರೆ. ಹೌದು ಹೌದು. ಎಷ್ಟಾಗಿತ್ತು, ಯಾವಾಗ ತಗೊಂಡ್ರೆ ಸರ್? ಅದು 2013 ಮಾಡ್ಲು, ಸೋಮಾರ್ಪೇಟೆ ಗಾಡಿ, ಎಸ್ಟೇಟ್ ಗಾಡಿ ಅದು. ನಮ್ಮ ಅಣ್ಣವರು ಅಲ್ಲಿದ್ದಾರೆ, ಹಾಗೆ ಅವರು ಪರ್ಚೇಸ್ ಮಾಡಿ ನನಗೆ ಮಾಡಿ ಕೊಟ್ರಿ ಕಡೆ. ಎಷ್ಟಾಗಿತ್ತು ವೆಚ್ಚ? ಈಗ ತಗೊಂಡು ಒಂದು 8 ವರ್ಷ ಹತ್ರ ಆಗ್ತಾ ಬಂತು. ಆಗ್ಲೇ 4 ಲಕ್ಷ ಕೊಟ್ಟಿದ್ವಿ ಸರ್ ಅದಕ್ಕೆ. 4 ಲಕ್ಷ ಟ್ರಾಕ್ಟರ್ ವಿತ್ ಟ್ರೈಲರ್, ಅದನ್ನು ತಗೊಂಡ್ರೆ ಎಲ್ಲ ಅಸೆಂಬ್ಲಿ ಬರ್ತದೆ, ಟ್ರಾಕ್ಟರ್ ಟ್ರೈಲರ್ ಕಲ್ಟಿವೇಟರ್. ಓಹೋ, ಸರಿ ಸರ್, ಅನುಕೂಲ ಆಗಿದೆ ಅಲ್ವಾ? ಆಗಿದೆ ಆಗಿದೆ ಸರ್, ಇಲ್ಲಿ ತುಂಬಾ ಪರಿಚಯ ಆಗಿದ್ದಾರೆ, ಜನ ಒಳ್ಳೆ ಲೋಬ್ಲೇಜ್ ಕೊಡ್ತಾರೆ. ಕೆಲಸ ಇದ್ರೆ ಫೋನ್ ಮಾಡಿ ಕೆಲಸ ಕರೀತಾರೆ, ಹೋಗ್ತಾ ಇರ್ತೀನಿ ಕೆಲಸಕ್ಕೆ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಬೇರೆಯವರು ಚೆನ್ನಾಗಿ ಸ್ಪಂದಿಸ್ತಾರೆ ಅಲ್ವಾ? ಹೌದು ಹೌದು ಹೌದು. ನಿಮ್ಮ ಕೆಲಸನೇ ಸರಿ ಇಲ್ಲ ಅಂತಂದ್ರೆ ಜನ ಸ್ಪಂದಿಸಲ್ಲ. ಹೌದು ಹೌದು. ಯಾವ್ದಾದಕ್ಕೆ ಉಪಯೋಗಿಸ್ಕೊಳ್ತೀರಿ ಟ್ರಾಕ್ಟರ್ನ? ಟ್ರಾಕ್ಟರ್ ಎಲ್ಲಾ ಕೆಲಸಕ್ಕೆ ಉಪಯೋಗಿಸ್ತೀವಿ. ನಾಪೋಕ್ಳು ಸುತ್ತಮುತ್ತ ಎಲ್ಲ ಕಡೆ ಕೆಲಸ ಮಾಡ್ತೀವಿ. ನಾಪೋಕ್ಳಿಂದ ಭಾಗಮಂಡಲ ಗಂಟ ಹೋಗ್ತೀವಿ, ಈ ಕಡೆ ಬೆಟ್ಟಗೆರಿ ಗಂಟ ಹೋಗ್ತೀವಿ, ಮಡಿಕೇರಿ ಹತ್ರ, ಈ ಕಡೆ ವಿರಾಜಪೇಟೆ ಹತ್ರ ಹೋಗ್ತೀವಿ. ಏನ್ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಿ ಸರ್? ಮಣ್ಣು ಕೆಲಸ, ಗದ್ದೆ ಉಡೋದು, ಮತ್ತೆ ಈ ಶುಂಠಿ ಬೆಡ್ ಮಾಡೋ ಒಂದು ಮಿಷನ್ ತಗೊಂಡಿದೀನಿ ಸರ್. ನಾಪೋಕ್ಳ ಏರಿಯಾದಲ್ಲಿ ಯಾರ ಹತ್ರ ಇಲ್ಲ ಅದು, ಅದೊಂದು ನನ್ನ ಹತ್ರ ಇದೆ. ಅದು ಇದ್ರೆ ನಾನು ತುಂಬಾ ದೂರ ಹೋಗ್ತೀನಿ, ಹಾಗೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನಾನೇ ಹೋಗಿ ಕೆಲಸ ಮಾಡಿ ಕೊಟ್ಟು ಬರೋದು. ಅದಕ್ಕೆ ಟ್ರಾಕ್ಟರ್ ಬೇಕಾ? ಬೇಕಾ. ಅದಕ್ಕೆ ಬೇಕು ಸರ್, ಶುಂಠಿ ಬೆಡ್ ಮಾಡಕ್ಕೆ. ಬೆಡ್ ಮಾಡೋದ್ರ ಜೊತೆಗೆ ಟ್ರಂಚು ಮಾಡ್ಬಿಡುತ್ತಾ? ಅದ್ರಲ್ಲೇ ಸಣ್ಣ ಟ್ರಂಚ್ ಬರ್ತದೆ ಸರ್, ಆದ್ರೆ ದೊಡ್ಡ ಟ್ರಂಚ್ ಬರೋದಿಲ್ಲ, ಸಣ್ಣದಾಗ ಟ್ರಂಚ್ ಬರ್ತದೆ. ಇವ್ರು ಮಣ್ಣು ಸೇರಿಸುವಾಗ ಟ್ರಂಚ್ ಬಂದು ಬಿಡ್ತದೆ ಅದ್ರಲ್ಲಿ. ಹೌದು ಹೌದು. ಕಲ್ಟಿವೇಟರ್ ಮತ್ತೆ ಅದಕ್ಕೆ ಪೂರಕವಾದ ಬೇರೆ ಬೇರೆ ಸಲಕರಣೆಗಳು ಸಾಧನಗಳು ಇಟ್ಕೊಂಡಿರೋದ್ರಿಂದ ಅನುಕೂಲ. ಹೌದು ಹೌದು ಸರ್. ಗದ್ದೆ ಕೆಸರು ಮಾಡಿ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀರಲ್ವಾ? ಹೌದು ಸರ್. ಮತ್ತೆ ಏನಾದ್ರೂ ಸೌದೆ ಸಾಗಿಸ್ಲಿಕ್ಕೆ ಅಥವಾ ಕಾಫಿ ಸಾಗಿಸ್ಲಿಕ್ಕೆ ಬೇರೆ ಬೇರೆ ಉದ್ದೇಶ? ಎಲ್ಲ ಕೆಲಸ ಹೋಗ್ತೀವಿ ಸರ್, ಸಗಣಿ ತೋಡಿಲಿಕ್ಕೆ, ಸೌದೆ ಕೆಲಸಕ್ಕೆ, ಕಾಫಿ ಇಳಿಲಿಕ್ಕೆ, ಕಂಪನಿ ಗೊಬ್ಬರ ಎಲ್ಲ ಅದಕ್ಕೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಅಲ್ಲಿಂದ ಹೋಗಿ ನಾವು ತಗೊಂಡು ಹೋಗಿ ಕೊಡ್ತೀವಿ, ಸುಣ್ಣ, ಪ್ರತಿಯೊಂದು ಇದನ್ನು ತಗೊಂಡೋಗಿ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. 4 ಲಕ್ಷ ರೂಪಾಯಿ ಹಾಕಿದ ಬಂಡವಾಳ ವಾಪಸ್ ಬಂದಿರ್ಬೇಕಲ್ವಾ? ಬಂದಿದೆ ಬಂದಿದೆ ಸರ್. ಅಷ್ಟು ಚೆನ್ನಾಗಿ ನೀವು ದುಡ್ದಿದ್ದೀರಿ ಅಲ್ವಾ? ಹೌದು ಸರ್, ಅದರಲ್ಲೇ ದುಡ್ದು ಅದರಲ್ಲೇ ಟಿಲ್ಲರ್ ತಗೊಂಡಿದ್ದು, ಮತ್ತೆ ನಮ್ಮ ಒಕ್ಕಲು ಮಿಷನ್ ತಗೊಂಡಿದ್ದು, ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಖರ್ಚೆಲ್ಲ ನಡೀತಿರೋದೇ ನಮ್ಮ ಟ್ರಾಕ್ಟರ್ ಇಂದಾನೆ ಅಲ್ವಾ? ಟ್ರಾಕ್ಟರ್ ಮಿಷನರಿ ಏನಿಂಟು ಅದ್ರಲ್ಲಿ ನಡೀತುಂಟು. ಟಿಲ್ಲರ್ ಯಾವತ್ ತಗೊಂಡ್ರಿ? ಟ್ರಾಕ್ಟರ್ ತಗೊಂಡು 1.5 ವರ್ಷ ಬಿಟ್ಟು ಟಿಲ್ಲರ್ ತಗೊಂಡೆ, ಮತ್ತೊಂದು ವರ್ಷ ಬಿಟ್ಟು ಒಕ್ಕಲು ಮಿಷನ್ ತಗೊಂಡೆ. ಟಿಲ್ಲರ್ ಎಷ್ಟು ವೆಚ್ಚ ಆಯ್ತು ಸರ್? ಟಿಲ್ಲರ್ ಸೆಕೆಂಡ್ ಹ್ಯಾಂಡೇ ತಗೊಂಡಿದ್ದು, 1.5 ಲಕ್ಷ ಕೊಟ್ಟಿದ್ದೀನಿ ಟಿಲ್ಲರ್ಗೆ. ಹೌದ್ರ? ಟ್ರಯಲ್ ಹಡ್ಕ ತಗೊಂಡಿದ್ದೀನಿ ನಾನು. ಒಕ್ಕಲು ಮಿಷಿನ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಅಥವಾ ಅದು ಹೌದು ಸರ್, ಅದು ಕೂಡ ಸೆಕೆಂಡ್ ಹ್ಯಾಂಡೇ ತಗೊಂಡಿದ್ದೆ ಸರ್ ನಾನು. ಸೆಕೆಂಡ್ ಹ್ಯಾಂಡ್ ಯಂತ್ರಗಳನ್ನ ಇಷ್ಟಪಟ್ಟಿದ್ದೀರಿ? ಕೆಲವೊಬ್ರು ಬೇಡ ಬೇಡ ಈ ಸವಾಸ ರಿಪೇರಿ ಬರ್ತವೆ ತೊಂದರೆ ಆಗುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡುವಾಗ ನೀವು? ಕೆಲವರಿಗೆ ಕೈ ಹಿಡಿತದೆ, ಕೆಲವರು ಕೈ ಹಿಡಿಯೋದಿಲ್ಲ, ಆತರ ಇರ್ತದೆ. ಮತ್ತೆ ನನಗೆ ಮೆಕ್ಯಾನಿಕ್ ಕೆಲಸ ಸ್ವಲ್ಪ ಗೊತ್ತು, ಸಾಧಾರಣ ಎಲ್ಲ ಕೆಲಸ ಒಂದು ಮುಕ್ಕಲು ವಸಿ ನಾನೇ ಮಾಡ್ಕೊಳ್ತೀನಿ. ಹೌದ್ರ? ಒಕ್ಕಲು ಮಿಷನ್ ಎಲ್ಲ ಹೊರಗಡೆ ತಗೊಂಡು ಹೋಗೋದಿಲ್ಲ, ವೆಲ್ಡಿಂಗ್ ಏನಾದ್ರು ಇದ್ರೆ ಮಾತ್ರ ತಗೊಂಡು ಹೋಗ್ತೀನಿ, ಬಾಕಿ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಟಿಲ್ಲರ್ ಕೆಲಸನೂ ಅಷ್ಟೇ, ಒಂದು ಮುಕ್ಕಾಲು ವಸಿ ನಾನೇ ಮಾಡ್ಕೊಳ್ತೀನಿ, ಹಾಗೆ ದೊಡ್ಡ ಲೇತ್ ಕೆಲಸ ವೆಲ್ಡಿಂಗ್ ಕೆಲಸ ಆತರಕ್ಕೆ ಮಾತ್ರ ವರ್ಕ್ಶಾಪ್ ಹೋಗ್ತೀನಿ. ಯಾವಾಗ ಕಲ್ತರಿ ಇದನ್ನೆಲ್ಲ ಸರ್? ಕ್ಲಾಸ್ ಬಿಟ್ಟ ಮೇಲೆ ಒಂದು ಆಟೋ ಮೆಕ್ಯಾನಿಕ್ ಕೆಲಸ ಕಲಿಸ್ತೇನೆ ಸಕಲೇಶ್ಪುರದಲ್ಲಿ. ಅದೇನು ಕೈ ಹಿಡಿಲಿಲ್ಲ ಅಂತ, ಕೈ ಹಿಡಿಲಿ ಅಂದ್ರೆ ಹಳೆ ಆಟೋ ಇದ್ದಿದ್ದ ಅವಾಗ, ಲ್ಯಾಂಬಿ ಆಟೋ ಅಂತ ಹೇಳ್ತೀವಿ ನಾವು. ಅದ್ರ ಕೆಲಸ ಕಲ್ತ ಮೇಲೆ ಹೊಸ ಆಟೋ ಬಂತು ಬ್ಯಾಕ್ ಇಂಜಿನ್, ಅದು ನನಗೆ ಯಾಕೋ ಮನಸ್ಸಿಗೆ ಬೇಜಾರಾಯ್ತು, ಮತ್ತೆ ಒಂದ್ಸಲ ಕಲಿಬೇಕಾಗುತ್ತಲ್ಲ ಎಲ್ಲಾ ಕೆಲಸನು ಅಂತ ಹೇಳ್ಕೊಂಡು ಹಾಗೆ ಆ ಕೆಲಸ ಬಿಟ್ಟು ಹೀಗೆ ಬಂದು ಬಿಟ್ಟಿದ್ದೆ ಹೊರಗಡೆ. ಹಂಗೆ ನೋಡಿ, ನೀವು ಚಿಕ್ಕವರಿದ್ದಾಗ ಕಲಿತ ಒಂದು ಕೆಲಸ ಈಗ ಎಷ್ಟು ನೆರವಿಗೆ ಬಂತಲ್ವಾ? ಹೌದು ಹೌದು ಸರ್. ಒಕ್ಕಲು ಮಿಷನ್ ಅಡ್ಜಸ್ಟ್ ಆಗಿದೆ, 1 ಲಕ್ಷ ನೋಡಿ, 4.5 ರೂಪಾಯಿ ಹಣವನ್ನ ಈ ಯಂತ್ರಗಳಿಗೆ ಹಾಕಿದಿರಿ, ಅಷ್ಟೇ ಚೆನ್ನಾಗಿ ದುಡಿತದಿರಿ. ಹೌದು ಹೌದು ಸರ್. ಈಗ ಟ್ರಾಕ್ಟರ್ ಮತ್ತು ಟಿಲ್ಲರ್ಗೂ ವ್ಯತ್ಯಾಸ ಇದೆ. ಟ್ರಾಕ್ಟರ್ ದೊಡ್ಡ ಕೆಲಸಗಳನ್ನು ಮಾಡುತ್ತೆ, ಟಿಲ್ಲರ್ ಸಣ್ಣ ಕೆಲಸಗಳನ್ನು ಮಾಡುತ್ತೆ ಅಂತ ಅನ್ಕೊಂಡು ನಾವು ಭಾವಿಸ್ಕೊಳ್ತೀವಿ, ನೋಡ್ತಾ ಇರ್ತೀವಿ. ನೀವು ಹೇಳಿ, ಟ್ರಾಕ್ಟರ್ನ ಉಪಯೋಗಿಸುವ ಒಂದು ರೀತಿ ನೀತಿ ಹೇಳಿದ್ರೆ, ಟಿಲ್ಲರ್ ನ ಯಾವ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ತೀರಿ? ಟಿಲ್ಲರ್ ನಮ್ಮ ಇಲ್ಲಿ ಗದ್ದೆ ಉಡ್ಲಿಕ್ಕೆ ಮಾತ್ರ ಉಪಯೋಗಿಸ್ತೀವಿ ಸರ್, ಅದು ವರ್ಷದಲ್ಲಿ ಒಂದು 2-2.5 ತಿಂಗಳು ಕೆಲಸ ಸಿಗ್ತದೆ. ಟ್ರಾಕ್ಟರ್ ಕೆಲಸ ಯಾವಾಗಲೂ ಇರ್ತದೆ ಸರ್. ಒಕ್ಕಲು ಮಿಷನ್ ಕೂಡ ಹಾಗೆ, ಭತ್ತ ಬಡಿಯೋ ಟೈಮಲ್ಲಿ 1-1.5 ತಿಂಗಳು ಕೆಲಸ ಇರ್ತದೆ. ಆ ಟೈಮಿಗೆ ಟೈಮಿಗೆ ಅದರ ದುಡಿಮೆ ಅದು ಉಡ್ಕೊಳ್ತದೆ ಸರ್, ತೊಂದರೆ ಇಲ್ಲ. ನಾನೇ ಕೆಲಸ ಜೊತೆಲಿ ಇದ್ಕೊಂಡು ಮಾಡೋದ್ರಿಂದ ಏನ್ ತೊಂದರೆ ಆಗೋದಿಲ್ಲ. ನೀವೇ ಓನರ್ ಕಮ್ ಡ್ರೈವರ್? ಹೌದು ಹೌದು. 3 ಯಂತ್ರಗಳಿಗೂ ನೀವೇ ಚಾಲಕರಾಗಿ ನೀವೇ ನಿರ್ವಾಹಕರಾಗಿ ನೋಡ್ಕೊಳ್ತೀರಿ? ಟಿಲ್ಲರ್ಗೂ ಒಬ್ಬರನ್ನ ಕರ್ಕೊಳ್ತೀನಿ ಜೊತೆಯಲ್ಲಿ, ಮತ್ತೆ ಬಾಕಿ ಕೆಲ್ಸಕ್ಕೆ ಯಾವ್ದು ಕರ್ಕೊಳ್ಳೋದಿಲ್ಲ, ಮತ್ತೆ ನಾನು ಒಬ್ಬನೇ ಇರ್ತೀನಿ, ಮತ್ತೆ ಒಕ್ಕಲು ಕೆಲ್ಸಕ್ಕೆ ಅವ್ರ ಕೆಲ್ಸದವ್ರು ಇರ್ತಾರೆ. ಹೌದು ಹೌದು, ಅಂದ್ರೆ ಈ ಟ್ರಾಕ್ಟರ್ ಕೆಲಸ ಹೆಚ್ಚಿಗೆ ಇತ್ತಂದ್ರೆ ಟಿಲ್ಲರ್ಗೆ ಇನ್ನೊಬ್ಬರನ್ನ ಬಳಸ್ಕೊಳ್ತೀರಿ. ಹೌದು ಹೌದು ಸರ್. ನೀವೇ ಮಾಲೀಕರಾದಾಗ, ನೀವೇ ಚಾಲಕರಾದಾಗ ಅದಕ್ಕೆ ಬೇರೆ ಅರ್ಥನೇ ಇದೆ, ಮತ್ತೆ ಕಾಳಜಿಯಿಂದ ನೋಡ್ಕೊಳ್ತೀರಿ, ಬಾಳಿಕೆ ಬರ್ತವೆ, ಮತ್ತೆ ಚೆನ್ನಾಗಿ ದುಡಿಮೆ ಮಾಡಬಹುದಲ್ವಾ? ಹೌದು ಸರ್, ನಾವು ಜೊತೆಲಿದ್ರೆ ನಮಗೂ ಒಂದು ಏನು ಟೆನ್ಷನ್ ಇರೋದಿಲ್ಲ, ಏನಾಯ್ತು ಏನು ಹೋಯ್ತು ಅಂತ ಹೇಳ್ಕೊಂಡು ಜೊತೆಲಿದ್ರೆ ನಮಗೂ ಕೆಲಸ ಮಾಡ್ದಂಗಾಯ್ತು. ಹೌದು, ಜೊತೆಲಿದ್ದಂಗಾಯ್ತು, ಎಲ್ಲದಕ್ಕೂ ಒಂದು ಉಪಕಾರ ಸರ್ ಅದು. ಈಗೆಲ್ಲ ಕಾರ್ಮಿಕರು ಅನೇಕ ಕಡೆ ಸರಿಯಾಗಿ ಸಿಗ್ತಾ ಇಲ್ಲ, ಸಿಕ್ಕರು ಸರಿಯಾಗಿ ಕೆಲಸ ಮಾಡಲ್ಲ, ಹಾಗಿರೋದ್ರಿಂದ ಈ ಯಂತ್ರಗಳು ಸಖತ್ತಾಗಿ ನೆರವಿಗೆ ಬರ್ತವಲ್ವಾ? ಹೌದು ಹೌದು ಸರ್. ನೀವು ಹೇಳಿದಂಗೆ ನಾಲ್ಕು ಆರಾರು ಜನ ಕೆಲಸ ಮಾಡೋದು ಒಂದೊಂದು ಯಂತ್ರ ಮಾಡ್ಬಿಡುತ್ತೆ. ಮಾಡ್ಬಿಡುತ್ತೆ ಹೌದು ಸರ್. ಹೌದು, ಮತ್ತೆ ಬೇಗ ಮಾಡ್ಬಿಡುತ್ತೆ. ಹೌದು, ಬೇಗ ಆಗ್ತದೆ, ಅವರಿಗೆ ಉಪಕಾರ ಸರ್. ಈ ಮಳೆ ಬರೋ ಟೈಮಿಂದಾಗಿ ವಾರಗಟ್ಟಲೆ ಉಳ್ಳೆಲ್ಲ ಕಳೆದ ಇರ್ತದೆ, ಒಕ್ಕಲಾಕಿರ್ತಾರೆ, ಆಗೋದಿಲ್ಲ. ಇದೆಲ್ಲ ಬೇಗ ಆಗ ಕೆಲಸ ಆಗೋದ್ರಿಂದ ಒಂದ್ ಎರಡು ಮೂರು ದಿವಸದಲ್ಲಿ ಕೆಲಸ ಹೋಗ್ತದೆ. ಭತ್ತದ ಕೆಲಸ ಆಗಿದ ತಕ್ಷಣ ಅವ್ರು ಹುಲ್ಲು ಕಟ್ಟ ಕೆಲಸ ಒಂದಿರ್ತದೆ ಅಷ್ಟೇ, ಬೇರೆ ಯಾವ್ದು ಇರೋದಿಲ್ಲ. ಹೌದು ಹೌದು. ನೋಡಿ, ನಿಮಗೆ ಜಮೀನ್ ಇಲ್ಲ, ಆದ್ರೂ ಧೈರ್ಯ ಮಾಡ್ಕೊಂಡು ಈ ಯಂತ್ರಗಳನ್ನ ತೆಗೆದುಕೊಂಡ್ರಿ. ನಿಮಗೆ ಗೊತ್ತಿತ್ತೇನೋ, ಈ ಯಂತ್ರಗಳನ್ನ ನಾನು ತಗೊಂಡು ದುಡಿಮೆ ಮಾಡಿದ್ರೆ ಅನೇಕರಿಗೆ ಕೆಲಸ ಆಗುತ್ತೆ, ನನಗೂ ಗಳಿಕೆ ಆಗ್ತದೆ ಅಂತ ಅನ್ಕೊಂಡಲ್ವಾ? ಹೌದು ಸರ್, ಹೌದು ಸರ್, ಹಾಗೆ ತಿಳ್ಕೊಂಡೇ ಇದ್ ಮಾಡಿದ್ದು. ಕೈ ಹಿಡಿದಿದೆ, ತೊಂದರೆ ಇಲ್ಲ, ಕೆಲಸನೂ ಆಗ್ತಾ ಉಂಟು. ನೀವು ಅಷ್ಟಾಗಿ ಓದಿಲ್ಲ, ಆದ್ರೂ ನಿಮ್ದೇ ಆದ ಜಾಣತನವನ್ನು ಉಪಯೋಗಿಸಿಕೊಂಡು ಇದರಲ್ಲಿ ತೊಡಸ್ಕೊಂಡು ಜೀವನವನ್ನ ರೂಪಿಸಿಕೊಳ್ತಾ ಇದ್ರಿ. ನಿಮ್ಮ ಜೀವನದ ಅನೇಕ ಕೆಲಸಗಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆ ತೆಗೆದುಕೊಳ್ಳಿಕ್ಕೂ ಯಂತ್ರಗಳು ನೆರವಿಗೆ ಬಂದು. ಹೌದು ಸರ್. ಮನೆ ಸ್ವಂತಾಗಿ ಕಟ್ಟಿಸಿದ್ರ ಅಥವಾ ಕಟ್ಟಿದ್ದನ್ನ ತಗೊಂಡ್ರ? ಕಟ್ಟಿದ ಒಂದು ರೂಮ್ ಇತ್ತು ಸರ್, ಅದ್ ಜೊತೆ ಸ್ವಲ್ಪ ಸೇರಿಸ್ಕೊಂಡು ಮನೆ ಕಟ್ಟಿದೀನಿ ಸರ್ ಈಗ. ಓಹೋ, ಅದಕ್ಕೆಲ್ಲ ಒಂದ್ 4-6 ಲಕ್ಷ ರೂಪಾಯಿ ವೆಚ್ಚ ಆಗಿರ್ಬೇಕಲ್ವಾ? ಹೌದು ಸರ್, ಹೌದು ಸರ್. ದುಡಿಮೆ ಮಾಡಿದ್ರೆ ಖರ್ಚುಗಳು ಏನು ಅಂತೇನು ಕಷ್ಟ ಅನ್ಸೋದಿಲ್ಲ ಅಲ್ವಾ? ಇಲ್ಲ ಸರ್, ಕಷ್ಟ ಅಂತ ಏನು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಟೈಮ್ ಟೈಮಿಗೆ ಕರೆಕ್ಟ್ ಕೆಲಸ ಆಗ್ತಾ ಉಂಟು. ನಾನೇ ಸ್ವಂತ ಕೆಲಸ ಮಾಡ್ತಿರೋದ್ರಿಂದ ಏನ್ ತೊಂದರೆ ಆಗ್ತಾ ಇಲ್ಲ. ಹೌದು, ನೀವು ಕೆಲಸಗಳನ್ನ ಕಲ್ತಿರೋದ್ರಿಂದ ಯಾವ ಸಮಯದಲ್ಲಿ ಆದ್ರೂ ಕರೆದ್ರು ಹೋಗ್ಬಿಡ್ತೀರಿ ಅಲ್ವಾ? ಹೌದು ಹೌದು ಸರ್. ಏನು ಮುಂಜಾನೆ ಸಾಯಂಕಾಲ ರಾತ್ರಿ ಅನ್ನೋದು ಅಥವಾ ರಜಾ ದಿನ ಅನ್ನೋದು ಹಬ್ಬಗಳನ್ನೋದು ಏನಿರುವುದಿಲ್ಲ. ಇಲ್ಲ ಸರ್, ಏನಿದ್ರು ಕೆಲ್ಸಕ್ಕೆ ಮಾನ್ಯತೆ ಕೊಡ್ತೀವಿ. ಅದು ಕಾಯಕವೇ ಕೈಲಾಸ. ಹೌದು ಸರ್, ಹೌದು ಸರ್. ಮತ್ತೆ ಅವ್ರು ಹೇಳೋ ಟೈಮಿಗೆ 5 ನಿಮಿಷ ಮೊದಲೇ ತಲುಪಿರ್ತೀವಿ, ಅದು ಕಸ್ಟಮರ್ ಗಳಿಗೆ ತುಂಬಾ ಖುಷಿ ಆಗೋದು. ಓಹೋ, ಆಮೇಲೆ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದು, ಅವ್ರು ಅನ್ಕೊಂಡದ್ಕಿಂತ ಖರ್ಚನ್ನ ಕಡಿಮೆಗೊಳಿಸಿ ಬಂದ್ಬಿಟ್ರೆ ಇನ್ನೊಂದ್ಸರಿ ಕರೀತಾರಲ್ವಾ? ಹೌದು ಹೌದು ಸರ್, ಹೌದು. ದುಬಾರಿ ಆದಷ್ಟು ಈ ಮನುಷ್ಯ ಬಹಳ ದುಬಾರಿ, ಸರಿ ಕೆಲಸ ಮಾಡಲ್ಲ ಅಂತ ಅನ್ಕೊಂಡು ಬೇರೆಯವ್ರನ್ನ ಹುಡುಕ್ತಾ ಇರ್ತಾರೆ. ಹುಡುಕ್ತಾರೆ, ಹೌದು ಸರ್. ಹೇಳಿ, ನಿಮ್ಮ ಕೆಲಸಗಳಲ್ಲಿರುವ ಒಂದು ಕಾಳಜಿ ಅಥವಾ ಜವಾಬ್ದಾರಿಗಳು ಅಥವಾ ಬೇರೆಯವರಿಗೆ ಸಹಾಯ ಮಾಡ್ಬೇಕು, ಚೆನ್ನಾಗಿ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮಾತುಗಳನ್ನ, ಅನುಭವಗಳನ್ನ ಪ್ರಸ್ತಾಪ ಮಾಡಿ. ಅದೇ ಸರ್, ನಾನು ಯಾವ್ದೇ ಕೆಲ್ಸಕ್ಕೆ ಹೋದ್ರು ಸರ್ ಕಸ್ಟಮರ್ ಕರೆಯುವಂತ ಟೈಮಿಗೆ ಅದಕ್ಕಿಂತ 5 ನಿಮಿಷ ಮೊದಲೇ ತಲುಪಿರ್ತೀನಿ. ಅದೊಂದು ಮತ್ತೆ ಕರೆಕ್ಟ್ ಕೆಲಸ ಮಾಡ್ತೀವಿ ನಾವು. ಅವರಿಗೆ ಬೇಸರ ಆಗ್ಬಾರ್ದು, ಅವ್ರು ನಾವು ಬರುವಾಗ ನಮಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅವ್ರು ನಮ್ಮ ಕೆಲಸ ನೋಡಿ. ನೀಟಾಗಿ ಕೆಲಸ ಮಾಡಿ ಬರ್ತೀವಿ, ಮತ್ತೆ ನಮಗೆ ಅಲ್ಲಿ ಹೋದ್ಮೇಲೆ ಹಾಗೆ ಹೀಗೆ ಆ ತರದ ಏನಿರೋದಿಲ್ಲ, ಯಾಕಂದ್ರೆ ನಮ್ಮ ಕೆಲಸ ನೋಡಿ ಅವ್ರು ನಮ್ಮ ಕರೆಯೋದು. ನಿಜ, ತುಂಬಾ ವರ್ಷದಿಂದ ಕೆಲಸ ಮಾಡ್ತಿರೋ ಅನುಭವ ಇರೋದ್ರಿಂದ ಅವ್ರು ನನ್ನೇ ತುಂಬಾ ಕರೀತಾರೆ. ಹಾಗೆ ನನ್ನ ಜೊತೆಲಿ ಯಾರೋ ಬೇಕು ಅಂದ್ರೆ ನನಗೆ ಹೇಳ್ತಾರೆ, ಜೊತೆ ಒಳ್ಳೆಯವ್ರನ್ನ ಕರ್ಕೊ ಬನ್ನಿ ಅಂತ ಹೇಳ್ತಾರೆ. ಹಾಗೆ ನಾವು ಜೊತೆಲಿ ಒಂದ್ 2-3 ಟ್ರ್ಯಾಕ್ಟರ್ ಬೇಕು ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಜೊತೆಲಿ ಹೋಗಿ ಒಟ್ಟಿಗೆ ಕೆಲಸ ಮಾಡ್ತೀವಿ, ಒಟ್ಟಿಗೆ ಬರ್ತೀವಿ. ಮತ್ತೆ ಟಿಲ್ಲರ್ ಕೂಡ ಹಾಗೆ, ನಾವು ರನ್ನಿಂಗ್ ತಗೊಂಡು ಹೋಗೋದಿಲ್ಲ ಟಿಲ್ಲರ್ನ, ಟಿಲ್ಲರ್ನ ಟ್ರ್ಯಾಕ್ಟರ್ ಹತ್ಕೊಂಡು ಹೋಗ್ಬಿಡ್ತೀವಿ, ಅಲ್ಲೇ ಅವ್ರ ಗದ್ದೆಲ್ಲೇ ಸ್ಪಾಟ್ ಸ್ಪಾಟ್ ಇಳಿಸಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಸರಿನೇ, ಅದು ಕೂಡ ಅವ್ರಿಗೆ ಸಂತೋಷ, ಯಾಕಂದ್ರೆ ಬೆಳಿಗ್ಗೆ ಹೊರಟ್ರೆ ಅವ್ರಿಗೆ ಗದ್ದೆ ತಲುಪುವಾಗ ಒಂದು 3-4 ಅವರ್ಸ್ ವೇಸ್ಟ್ ಆಗ್ಬಿಡ್ತದೆ. ನಾವು ಟ್ರ್ಯಾಕ್ಟರ್ಲೆ ತಗೊಂಡು ಹೋಗೋದ್ರಿಂದ ಅಲ್ಲೇ ತಗೊಂಡು ಅಲ್ಲೇ ಇಳಿಸಿ ಅಲ್ಲೇ ಕೆಲಸ ಶುರು ಮಾಡ್ತೀವಿ. ನಾವು ಟೈರ್ ಬಿಚ್ಚೋದಿಲ್ಲ, ಗೇಜು ಜೊತೆಗೆ ಇರ್ತದೆ, ಅಲ್ಲೇ ಇಳಿಸಿ ಪಟ್ಟ ಕೆಲಸ ಶುರು ಮಾಡ್ತೀವಿ. ಅವ್ರ ಸಮಯಕ್ಕೂ ಬೆಲೆ ಕೊಡ್ಬೇಕು, ನಿಮ್ ಸಮಯಕ್ಕೂ ಬೆಲೆ ಇರಬೇಕು ಅಲ್ವಾ? ಹೌದು ಹೌದು ಸರ್. ಹಾಗೆ ತುಂಬಾ ಇಷ್ಟಪಟ್ಟು ಜನ ನನ್ನ ಎಲ್ಲ ಕೆಲಸಕ್ಕೂ ಸುಮಾರು ಕರೀತಾರೆ. ಆಮೇಲೆ ಸ್ವಲ್ಪ ದುಬಾರಿ ಅನಿಸಿದ್ರು ಅಥವಾ ಸ್ವಲ್ಪ ಹೆಚ್ಚುವರಿ ಖರ್ಚು ಅನಿಸಿದ್ರು ಸಂತೋಷ ಕೊಟ್ಬಿಡ್ತಾರೆ, ನೋಡಿ ಇಷ್ಟು ಚೆನ್ನಾಗಿ ಕೆಲಸ ಆಯ್ತಲ್ಲ ತಗೊಳ್ಳಿ ಅಂತ. ಹೌದು ಹೌದು ಹೌದು ಸರ್, ಹೌದು. ಟ್ರ್ಯಾಕ್ಟರ್ ತಗೊಂಡು ಹೋಗೋದು ಕೂಡ ನಾನು ಬಾಡಿಗೆ ಕೇಳ್ಕೊಳ್ಳೋದಿಲ್ಲ, ಅದು ಅದನ್ನ ನಾನು ಡೀಸೆಲ್ ಚಾರ್ಜ್ ಮಾತ್ರ ನನಗೆ ಇಷ್ಟೊಂದು ಕೊಡಿ ಅಂತ ಕೇಳ್ತೀನಿ. ಟ್ರ್ಯಾಕ್ಟರ್ ತಂದಿನಿ ನನಗೆ ಟ್ರ್ಯಾಕ್ಟರ್ ಬಾಡಿಗೆ ಕೊಡಿ ಅಂತ ಕೇಳೋದಿಲ್ಲ ಅವರು, ಯಾಕಂದ್ರೆ ನಾನು ಅದ್ರ ಜೊತೆ ಕೆಲಸ ಮಾಡ್ತಿರುವಾಗ ಅದನ್ನು ಮತ್ತೆ ಅವ್ರಿಗೆ ದುಬಾರಿ ಆಗ್ತದೆ ರೈತರಿಗೆ. ಅವರು ತುಂಬಾ ದೂರ ಇದ್ರು ಕೂಡ ಫೋನ್ ಮಾಡಿ ಕರೀತಾರೆ, ಮತ್ತೆ ಅವರೇ ಖುಷಿ ಪಟ್ಟು ಕೊಟ್ರೆ ಕೇಳ್ಕೊಳ್ತೀನಿ, ಮತ್ತೆ ಇಲ್ಲ ನಾನು ಡೀಸೆಲ್ ಚಾರ್ಜ್ ಮಾತ್ರ ಕೇಳ್ಕೊಳ್ತೀನಿ ಅಷ್ಟೇ. ಅದೇ ಕೆಲವೊಬ್ರು ಹೆಂಗ ದುಡ್ಡು ಸಿಗುತ್ತಲ್ಲ ಅಂತ ಅನ್ಕೊಂಡು ಬಾಚಿಕೊಳ್ಳಿಕ್ ಹೋಗ್ತಾರೆ, ಅದು ತಪ್ಪಾಗ್ತದಲ್ವಾ? ಹಾಗೆ ಮಾಡಬಾರ್ದು ಸರ್. ಹೌದು, ಪ್ರೀತಿ ವಿಶ್ವಾಸನು ಬಹಳ ಮುಖ್ಯ. ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ನಿಮ್ಗೆ ಕೆಲಸ ಸಿಗಬೇಕು, ಮತ್ತೆ ನಂಬಿಕೆಯಿಂದ ಕರಿಬೇಕು. ಮತ್ತೆ ಯಂತ್ರಗಳನ್ನ ಚೆನ್ನಾಗಿಟ್ಕೊಂಡು ಅವರಿಗೆ ತಕ್ಕಂತೆ ಕೆಲಸಗಳನ್ನ ಮಾಡಿದ್ರೆ ಅನುಕೂಲ. ಅದಕ್ಕಾಗಿ ಯಂತ್ರಗಳನ್ನು ಯಾವಾಗ್ಲೂ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ನೀವು ಗಮನ ಹರಿಸ್ತಾ ಇರ್ತೀರಿ ಅಲ್ವಾ? ಹೌದು ಹೌದು ಸರ್, ನಾನೇ ರೆಡಿ ಮಾಡೋದ್ರಿಂದ ನಾನು ಆ ಟೈಮಿಗೆ ಕರೆಕ್ಟ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಮತ್ತೆ ಕೆಲಸ ಜಾಗದಲ್ಲಿ ಹೋಗಿ ಅದ್ರಲ್ಲಿ ಪೇರಿ ಮಾಡೋದು ಇದ್ರಲ್ಲಿ ಪೇರಿ ಮಾಡೋ ಅಂತ ಕೆಲಸ ಮಾಡಕ್ ಹೋಗೋದಿಲ್ಲ. ಅಕಸ್ಮಿತ್ ಏನಾದ್ರು ಆಗಿದ್ರೆ ಹೋಗ್ಬೋದು, ಹೇಳಕ್ಕಾಗೋದಿಲ್ಲ. ಆದ್ರೆ ಬೇರೆ ಕಲ್ಟಿಟ್ರಿಂದ ಒಂದು ಸ್ಪ್ರಿಂಗ್ ಎಲ್ಲ ಹೋಗುವಂತ ರೀತಿಯಲ್ಲ ಇದೆ. ಆ ಸ್ಪ್ರಿಂಗ್ ಹೋದ್ರೆ ಕೆಲವರಿಗೆ ಸ್ಪ್ರಿಂಗ್ ಹಾಕ್ಲಿ ಗೊತ್ತಿಲ್ಲ, ಅವರು ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕು. ನಾನೆಲ್ಲ ಅಲ್ಲೇ ಹಾಕ್ಬಿಡ್ತೀನಿ, ನನ್ನ ಜೊತೆ ಒಂದೊಬ್ರು ಹೆಲ್ಪಿಗಿದ್ರೆ ಅಲ್ಲೇ ಹಾಕ್ಬಿಡ್ತೀನಿ. ಹದಿನೈದು ಕಿಲೋಮೀಟರ್ ವರ್ಕ್ ಶಾಪ್ ಹೋಗಿ ಬರುವಂತ ಕೆಲಸ ಏನಿರೋದಿಲ್ಲ ಅಲ್ವಾ, ಸಮಯನೂ ಉಳಿತದೆ. ಹೌದು, ಅವ್ರ ಕೆಲಸನೂ ಆಗ್ತದೆ, ಸಮಯನು ಉಳಿತದೆ, ಎಲ್ಲಾನು ಆಗ್ತದೆ. ಹಾಗೆ ಸುಮಾರು ಕೆಲಸ ಗೊತ್ತಿರೋದ್ರಿಂದ ನಾನೇ ಎಲ್ಲ ಮಾಡ್ಕೊಂಡು ಕಸ್ಟಮರ್ ಗೂ ಒಂದು ಖುಷಿ ಇರ್ತದೆ, ಎಲ್ಲ ಕಸ್ಟಮರ್ ಕರಿತಾ ಇರ್ತಾರೆ. ಹೌದು, ಈಗ ಒಂದೊಂದಾಗಿ ಹೇಳಿ, ಟ್ರ್ಯಾಕ್ಟರ್ ನ ಹೇಗೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು? ಈಗ ಅದನ್ನು ಆಯಿಲ್ ಚೇಂಜ್ ಮಾಡೋದು ಅಥವಾ ಇನ್ನು ಬೇರೆ ಬೇರೆದು ಕೆಲಸಗಳು ಇರ್ತದಲ್ಲ? ಹೌದು ಸರ್. ಈಗ ವರ್ಷದಲ್ಲಿ ಏನೇನ್ ಕೆಲಸ ಬರುತ್ತೆ ಅಥವಾ ಏನ್ ಖರ್ಚುಗಳು ಬರ್ತವೆ ಅಂತ ಅನ್ಕೊಂಡು ಹೇಳ್ಬೋದಾ? ಹೇಳ್ಬೋದು ಸರ್, ವರ್ಷದಲ್ಲಿ ದೊಡ್ಡ ಖರ್ಚೇನು ಬರೋದಿಲ್ಲ ಸರ್. ಅದರಲ್ಲಿ ಮೇಂಟೆನೆನ್ಸ್ ತರ ಇರೋದು, ಬೆಳಿಗ್ಗೆ ಕರೆಕ್ಟ್ ಆಗಿ ನೀರು ಆಯಿಲ್ ನೋಡ್ಕೊಳ್ತಾ ಇದ್ರೆ ಏನು ತೊಂದರೆ ಇಲ್ಲ. ಟೈಮಿಗೆ ಆಯಿಲ್ ಚೇಂಜ್ ಮಾಡ್ಬೇಕು, ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಅದು ಅದ್ರ ಇಂಜಿನ್ ಅಷ್ಟು ಚೆನ್ನಾಗಿರುತ್ತದೆ, ಏನ್ ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ನಾವು ಕೆಲಸ ಮಾಡಿ ಬಂದ ಮೇಲೆ ಒಂದ್ಸಲ ಒಂದು ಫುಲ್ ಚೆಕ್ ಮಾಡ್ಬೇಕು ಗಾಡಿನ, ರೌಂಡ್ ಆಗಿ ಚೆಕ್ ಮಾಡ್ಕೊಂಡ್ ಬರ್ಬೇಕು. ಆಗ ನಮಗೆ ಗೊತ್ತಾಗ್ತದೆ ಅದು ಗಾಡಿ ಸೌಂಡ್ ಚೇಂಜ್ ಆಗಲೇ ಗೊತ್ತಾಗ್ತದೆ, ಏನೋ ಒಂದು ಸೌಂಡ್ ಚೇಂಜ್ ಉಂಟು ಅಂತ ನೋಡಿ ನಾವು ಅದ್ ನಿಲ್ಸಿ ಸ್ವಲ್ಪ ಗಮನಿಸಿದ್ರೆ ಅದು ಏನಂತ ಗೊತ್ತಾಗ್ಬಿಡ್ತದೆ. ದೊಡ್ಡದಾಗೋದು ಸಣ್ಣದ್ರಲ್ಲೇ ಗೊತ್ತಾಗ್ಬಿಡ್ತದೆ. ಹಾಗೆ ನಾನು ಆತರ ಒಂದು ಎಲ್ಲ ನೀಟ್ ಆಗಿ ನೋಡ್ಕೊಳ್ತೀನಿ. ಟಿಲ್ಲರ್ ಅಷ್ಟೇ, ಗದ್ದೆಲ್ಲಿ ಓಡ್ತಿರುವಾಗ ಅದೇನೋ ಸಣ್ಣ ಸೌಂಡ್ ಬಂದ್ರೆ ನನಗೆ ಗೊತ್ತಾಗ್ತದೆ. ಹಾಗೆ ಆಗ್ಲೇ ನಿಲ್ಸಿ ಚೆಕ್ ಮಾಡಿ ನೋಡುವಾಗ ಏನಾದ್ರು ಒಂದು ಬೋಲ್ಟ್ ಹೋಗಿದ್ರೆ ಆಗ್ಲೇ ಹಾಕ್ಬಿಡ್ತೀನಿ ನಾನು. ಎಲ್ಲ ಸ್ಪೇರ್ಸ್ ಇಟ್ಕೊಳ್ತೀನಿ ನನ್ನ ಕೈಯಲ್ಲಿ, ಪ್ರತಿಯೊಂದು ಸ್ಪೇರ್ಸ್ ತೆಗೆದುಕೊಳ್ತೀನಿ ನನ್ನ ಕೈಯಲ್ಲಿ. ಟಿಲ್ಲರ್ ಐಟಮ್ ಅಂತೂ ಎಲ್ಲ ಐಟಮ್ ತೆಗೆದುಕೊಳ್ತೀನಿ, ಅದ್ರದ್ದು ಗೇರ್ದು ಎಷ್ಟು ಕೇಬಲ್, ಕ್ಲಚ್ ಕೇಬಲ್, ಮತ್ತೆ ಅದ್ರದ್ದು ಕೊಬ್ಬುಗಳು, ಸುಮಾರು ಬೋಲ್ಟ್ ನಟ್ ಎಲ್ಲ ಬೇಕಾಗ್ತದೆ ಅದ್ರದ್ದು, ಅದನ್ನೆಲ್ಲ ಸ್ಪೇರ್ ಇಟ್ಕೊಂಡಿರ್ತೀನಿ ನಾನು. ಅದು ಹೋಗಿದ ತಕ್ಷಣ ನಾ ಮತ್ತೆ ನಿಲ್ಸಿ ಹೋದ್ರೆ ಈ ಕಡೆ ಕೆಲಸದವರು ಸಂಬಳ ನಾವೇ ಕೊಡ್ಬೇಕು, ಅದು ಲಾಸು. ಮತ್ತೆ ಗದ್ದೆಯವರಿಗೆ ನಾಳೆ ದಿವಸ ನಾಟಿಗೆಲ್ಲಿರ್ತಾರೆ, ಜನ ಎಲ್ಲಿರ್ತಾರೆ, ಅವ್ರಿಗೂ ಲಾಸು, ಪ್ರತಿಯೊಂದು ತೊಂದರೆ ಆಗ್ತದೆ. ಅದಕ್ಕೆ ನಾನೇ ಮಾಡ್ತೀನಿ, ಎಲ್ಲ ಸ್ಪೇರ್ಸ್ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ ಜೊತೆಯಲ್ಲಿ. ನೋಡಿ ನೋಡಿ, ಹಾಗೆ ತಗೊಂಡು ಹೋಗ್ಬಿಡ್ತೀರಿ ಇಂತ ಸಮಸ್ಯೆ ಬರುತ್ತೆ? ತಗೊಂಡು ಹೋಗ್ಬಿಡ್ತೀನಿ ಸರ್ ನಾನು. ಅಂದ್ರೆ ಬಳಸರಿ ಗೊತ್ತಾಗುತ್ತೆ ಏನೇನ್ ಸಮಸ್ಯೆ ಬರಬಹುದು ಅಂತ ಅನ್ಕೊಂಡು ಅಂತವನ್ನೆಲ್ಲ ಇಟ್ಕೊಂಡು ಹೋಗ್ಬಿಟ್ರೆ ಆಯ್ತು. ಹೌದು, ನಾನು ಅದೇ ಎಲ್ಲ ಸ್ಪೇರ್ಸ್ ಒಂದೊಂದು ಸ್ಪೇರ್ ಎಷ್ಟು ಇಟ್ಕೊಂಡಿರ್ತೀನಿ, ಹೋಗುವಾಗ ತಗೊಂಡು ಹೋಗಿರ್ತೀನಿ. ಏನಾದ್ರು ಪಟ್ಟ ಇದ್ರೆ ಅಲ್ಲೇ ರೆಡಿ ಮಾಡ್ಕೊಂಡು ಅಲ್ಲೇ ಕೆಲಸ ಶುರು ಮಾಡ್ತೀನಿ. ಒಳ್ಳೇದು, ಒಳ್ಳೇದು. ಹಾಗಿರೋದ್ರಿಂದ ಅಂತ ಸಮಸ್ಯೆಗಳು ಬರೋದಿಲ್ಲ? ಬರೋದಿಲ್ಲ ಸರ್. ಈಗ ನಮ್ಮ ಟ್ರ್ಯಾಕ್ಟರ್ ಹಾಗೆ ಹೈಡ್ರೋಲ್ ಪೈಪ್ ಅಂತ ಬರ್ತದೆ ಟ್ರೈಲರ್ಗೆ, ಅದು ಎರಡು ಪೈಪ್ ಬರ್ತದೆ, ಒಂದು ಸಣ್ಣದು ಒಂದು ದೊಡ್ಡದು. ಸಾಧಾರಣ ಯಾರು ಇಟ್ಕೊಳ್ಳೋದಿಲ್ಲ, ನಾನು ಅದು ಸ್ಪೇರ್ ಇಟ್ಕೊಂಡಿರ್ತೀನಿ. ಓದ್ ಪೈಪ್ ಹೋದ್ರೆ ನಾನು ಅಲ್ಲೇ ಹಾಕಿ ಅಲ್ಲೇ ರೆಡಿ ಮಾಡ್ಬಿಡ್ತೀನಿ. ಇವ್ರೇನ್ ಮಾಡ್ತಾರೆ, ಕೆಲವರು ಅದೇ ಇಟ್ಕೊಳ್ಳೋದಿಲ್ಲ, ಅಲ್ಲಿ ಅವತ್ ಕೆಲಸ ಅವ್ರು ನಿಲ್ಲಿಸ್ತಾರೆ, ಅವ್ರು ಹೋಗ್ಬಿಡ್ತಾರೆ. ನೋಡಿ ನೋಡಿ, ಆತರ ಪ್ರಾಬ್ಲಮ್. ನಿಮ್ಮ ಜೊತೆಲಿ ಒಂದ್ ಎರಡು ಗಾಡಿ ಬಂದಿರ್ತಾರೆ, ಅವರಲ್ಲಿ ಒಂದು ಗಾಡಿ ನಿಂತರೂ ನಮಗೆ ಕೆಲಸ ಇಲ್ಲ, ಆತರ ಪ್ರಾಬ್ಲಮ್ ಉಂಟು. ಆಗ ನನ್ನ ಕೈಲಿದ್ರೆ ಅವ್ರಿಗೆ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಮತ್ತೆ ನೀವು ತಂದು ಕೊಡಿ ಅಂತ ಹೇಳ್ಕೊ ಆತರ ಮಾಡೋದು ಉಂಟು. ಒಂದು ರೀತಿಯಲ್ಲಿ ಮಿನಿ ಗ್ಯಾರೇಜ್ ಇಟ್ಕೊಂಡಂಗೆ ನೀವು ಸಾಮಗ್ರಿಗಳು ಯಾವಾಗ್ಲೂ ಚೆನ್ನಾಗಿರ್ತವೆ ಅಲ್ವಾ? ಹೌದು ಹೌದು ಸರ್, ಹೌದು ಸರ್. ಎಲ್ಲ ಅದು ಅಂತಲ್ಲ, ಎಲ್ಲ ಪ್ರತಿ ಒಕ್ಕಲು ಮಿಷನ್ ಹಾಗೆ ನಾನು ಒಂದೊಂದು ಆಪ್ಟಲ್ಲ ಬರ್ತದೆ ಹಿಂದ್ಗಡೆ, ಅದು ಜಿಗ್ ಜಾಗ್ ಆಗಿ ಅದಲ್ಲೂ 5,000 ಚಿಲ್ಡ್ರೆ ಬರ್ತದೆ ಅದು. ಆದ್ರೂ ಅದನ್ನು ಒಂದು ತೆಗೆದಿಟ್ಕೊಳ್ತೀನಿ ನಾನು. ಅದ್ರ ಬೇರಿಂಗ್ ಗಳು, ಸಾತು, ಪ್ರತಿಯೊಂದು. ಅದಕ್ಕೆ ಬೋಲ್ಟ್ ನೆಟ್ ತುಂಬಾ ಬೇಕು ಒಕ್ಕಲು ಮಿಷನ್ ಗೆ. ಅದು ಬೋಲ್ಟ್ ನೆಟ್ ಹೇಗಿರುವ ಒಂದು 5-6 kg ಇರ್ತದೆ ನನ್ನ ಹತ್ರ ಸ್ಪೇರು. ಹಾಗೆಲ್ಲ ತೆಗೆದಿಟ್ಕೊಂಡು ನೀಟ್ ಆಗಿ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್. ಮತ್ತೆ ಇವನ್ನೆಲ್ಲ ಅಂಗಡಿಯಿಂದ ತೆಗೆದುಕೊಳ್ಳುವಾಗ ನಿಮಗೆ ಸೂಕ್ತವಾದ ಬೆಲೆಯಲ್ಲಿ ಸಿಗ್ತವೆ, ಮತ್ತೆ ಹೆಚ್ಚುವರಿ ಖರ್ಚಾಗುದಿಲ್ಲ, ಮತ್ತೆ ಪದೇ ಪದೇ ಎಲ್ಲೆಲ್ಲ ಹೋಗ್ಬೇಕನ್ನೋ ಪ್ರಮೇಯ ಬರೋದಿಲ್ಲ ಅಲ್ವಾ? ಇಲ್ಲ ಇಲ್ಲ ಸರ್, ಇಲ್ಲ. ನಾನು ಹೋಗುವಾಗ ನನಗೆ ಏನೆಲ್ಲ ಬೇಕು ಫಸ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಆ ಲಿಸ್ಟ್ ಪ್ರಕಾರ ಅಲ್ಲಿಂದೆಲ್ಲ ಕಲೆಕ್ಟ್ ಮಾಡಿ ತಗೊಂಡ್ ಬಂದು ಇಟ್ಕೊಂಡ್ಬಿಡ್ತೀನಿ ಮನೆಯಲ್ಲಿ. ಪೂರ್ವ ಸಿದ್ಧತೆ ಬಹಳ ಮುಖ್ಯ ಯಾವುದೇ ಕೆಲಸಕ್ಕೆ ಅಲ್ವಾ? ಹೌದು ಸರ್, ಹೌದು. ವರ್ಕ್ಶಾಪ್ ಹೋಗುವಾಗಲೂ ಕೂಡ ನಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಗೆ ಅಲ್ಲಿ ಗೊತ್ತಾಗೋದಿಲ್ಲ, ಮರ್ತು ಹೋಗ್ಬಿಡ್ತದೆ. ಅದಕ್ಕೆ ಮನೆಯಲ್ಲೇ ಏನ್ ಬೇಕು ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ತೆಗೆದುಕೊಳ್ತೀನಿ ನಾನು. ಅಲ್ಲಿ ಹೋದ್ಮೇಲೆ ಹೇಳ್ಬಾರ್ದು ಫಸ್ಟ್ ಒಂದ್ ಕಡೆ ಒಂದೊಂದೇ ಕಡೆ ಒಂದೊಂದೇ ಕೆಲಸ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ, ಆತರ ಕೆಲಸ ಇದ್ರು ಕೂಡ ಕೆಲಸ ಮಾಡಿಸ್ಬೇಕು ಅಂತಿದ್ರೆ. ನೋಡಿ ನೋಡಿ, ಈ ತರ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಬಹಳ ವರ್ಷಗಳ ಕಾಲ ಯಂತ್ರಗಳನ್ನ ಇಟ್ಕೊಳ್ಬಹುದು ಅಲ್ವಾ? ಹೌದು ಸರ್. ಮತ್ತೆ ಅನವಶ್ಯಕವಾಗಿ ನ್ಯಾಕ್ ತಗೊಂಡಪ್ಪ ಅನ್ನೋ ತರ ಬರೋದಿಲ್ಲ ಆಲೋಚನೆ. ಬರೋದಿಲ್ಲ, ಬರೋದಿಲ್ಲ. ಹೌದು ಸರ್. ತುಂಬಾ ಜನಕ್ಕೆ ಟೈರ್ ರೀಸೆಲ್ ಮಾಡಿದ್ರೆ 1.5 ವರ್ಷ ಬರೋದು ಕಷ್ಟ, ದೊಡ್ಡ ಟೈರ್ ಎಲ್ಲ. ನನಗೆ 2 ವರ್ಷದಿಂದ 2.5 ವರ್ಷ ಗ್ಯಾರಂಟಿ ಬರ್ತದೆ ಸರ್ ನನಗೆ. ಓಹೋ, ಹೇಗೆ? ನಾ ರಫ್ ಯೂಸ್ ಮಾಡೋದಿಲ್ಲ, ಸುಮ್ಮನೆ ಗಾಡಿ ಹೋಗೋದಿಲ್ಲ ಅಂತ ಸುಮ್ಮನೆ ತಿರುಗಿಸಿ ತಿರುಗಿಸಿ ಅದನ್ನ ಟೈರ್ ಹಾಲ್ ಮಾಡ್ತಾರೆ ಎಲ್ಲ. 10 ಕಿಲೋಮೀಟರ್ ಓಡೋದು 1 ಗಂಟೆ ಸಲಸ್ಬಿಡ್ತಾರೆ ಅಲ್ವಾ? ನೋಡಿ ನೋಡಿ, ಸುಮ್ಮನೆ ತಿರುಗಿಸಿ ತಿರುಗಿಸಿ ಸಲಸ್ಬಿಡ್ತಾರೆ. ಅದು ಅವ್ರಿಗೆ ಆಗ ಗೊತ್ತಾಗುದು, ಮತ್ತೆ ಗೊತ್ತಾಗೋದು ಇಷ್ಟೇ ಕಿಲೋಮೀಟರ್ ಓಡಿದೆ. ರಬ್ಬರ್ ಸರಿ ಇಲ್ಲ ಆಗಿಗೆ ಅಂತ ಹೇಳ್ತಾರೆ. ನಾವು ಯೂಸ್ ಮಾಡೋ ತರ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಸರ್. ಅದು ಕೂಡ ಎಚ್ಚರಿಕೆ ಕಾಳಜಿ ಬೇಕು ಬೇಕು. ಹೌದು ಯಂತ್ರಗಳಿದಾವ ಅಂತ ಅನ್ಕೊಂಡು ಹೆಂಗೆಂಗೋ ಬಳಕೆ ಮಾಡ್ಕೊಂಬಿಟ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ. ಹೌದು ಸರ್, ಬೇಗ ಹಾಳಾಗ್ತದೆ. ನಾವು ಅದನ್ನ ಎಷ್ಟು ಚಂದ ನೋಡ್ಕೊಳ್ತೀವಿ ಅದು ನಮ್ಮನ್ನ ಅಷ್ಟು ಚಂದ ನೋಡ್ಕೊಳ್ತಾರೆ. ಒಳ್ಳೆ ಮಾತು, ಒಳ್ಳೆ ಮಾತು. ಮತ್ತೆ ಹಾಕಿದ ಬಂಡವಾಳಕ್ಕೆ ತಕ್ಕಂತೆ ಪ್ರತಿಫಲ ಬರ್ತಾ ಇರತ್ತೆ. ಬರ್ತಾ ಇದೆ ಸರ್, ಬರ್ತಾ ಇದೆ ವರ್ಷಕ್ಕೆ. ಅದೇ ಸರ್, ನನಗೆ ಸೀಸನ್ ಸೀಸನ್ ಕೆಲಸ ಆಗ್ತಾ ಉಂಟು. ಅದ್ ಜೊತೆಲಿ ನಾನೀಗ ಮರ ಕುಯ್ಯ ಮಿಷನ್ ತಗೊಂಡಿದ್ದೀನಿ, ಮತ್ತೆ ಈ ಕಚೇರಿ ಹೊಡೆಯ ಮಿಷನ್ ಅದು ಕೂಡ ಇಟ್ಕೊಂಡಿದ್ದೀನಿ. ಅದು ಕೂಡ ಯಾರು ಅಕ್ಕಪಕ್ಕ ಕರೆದ್ರೆ ಅದ್ರ ಕೆಲಸಕ್ಕೆ ಕೂಡ ಹೋಗ್ತೀನಿ ನಾನು. ಅಂದ್ರೆ ಈಗ ನಾಲ್ಕಾರು ರೀತಿಯ ಯಂತ್ರೋಪಕರಣಗಳು ಸಾಧನಗಳಿದ್ರೆ ವರ್ಷವಿಡೀ ಕೆಲಸಗಳು ಸಿಕ್ಕೇ ಸಿಗ್ತಾವಲ್ವಾ? ಸಿಗ್ತದೆ ಸರ್, ಖಂಡಿತ. ನಮ್ಮ ದುಡಿಮೆ ಚೆನ್ನಾಗಿದ್ರೆ ಎಲ್ಲ ಕೆಲಸ ಸಿಗ್ತದೆ. ಹೌದು ಹೌದು, ಗುಣ ಚೆನ್ನಾಗಿರ್ಬೇಕು, ಸಾಮರ್ಥ್ಯ ಉತ್ತಮವಾಗಿರ್ಬೇಕು, ತಂತಾನೆ ಗಳಿಕೆ ಬ್ಯಾಡ್ ಅಂದ್ರೂ ಬರ್ತಾ ಇರತ್ತಲ್ವಾ? ಹೌದು ಸರ್, ಹೌದು ಸರ್. ಒಂದೊಂದು ಸಲ ಕೆಲಸ ಬಂದ್ರೆ ಒಟ್ಟೆ ಒಟ್ಟಿಗೆ ಬಂದ್ಬಿಡ್ತದೆ, ಅಷ್ಟು ಕೆಲಸ ಬಂದ್ಬಿಡ್ತದೆ. ಆಗೇನ್ ಮಾಡ್ತೀರಿ? ಏನ್ ಮಾಡ್ಲಿಕ್ಕೆ, ಒಂದು ಕೆಲಸಕ್ಕೆ ಮಾತ್ರ ಹೋಗ್ಲಿಕ್ಕೆ ಆಗ, ಎಲ್ಲ ಕೆಲಸ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಕೆಲವೊಂದ್ಸರಿ ಕೆಲಸ ಯಾವ್ದು ಒಪ್ಪಿರ್ತೀವಿ ಆ ಕೆಲಸಕ್ಕೆ ಹೋಗ್ತೀವಿ ಸರ್. ಬೇರೆಯವ್ರನ್ನ ಬಳಸ್ಕೊಳ್ಳೋದಿಲ್ವಾ ಆ ಸಮಯದಲ್ಲಿ? ಇಲ್ಲ ಸರ್, ಬಳಸ್ಕೊಳ್ಳಿಕ್ ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ನಾನು ಟ್ರ್ಯಾಕ್ಟರ್ಲೇ ಒಕ್ಕಲು ಮಿಷನ್ ತಗೊಂಡು ಹೋಗ್ಬೇಕು. ಇಲ್ಲರಿದ್ರು ಕೂಡ ಟ್ರ್ಯಾಕ್ಟರ್ಲೇ ತಗೊಂಡು ಹೋಗ್ಬೇಕು. ಹೌದು, ಆಗಿರುವಾಗ ಎಲ್ಲ ಕೆಲಸ ನಾನು ಒಬ್ಬನೇ ಮಾಡೋದ್ರಿಂದ ಟಿಲ್ಲರ್ ಬೇರೆ ಕಡೆ ಇದ್ರೆ ಬೇರೆಯವ್ರನ್ನ ಬಿಟ್ಟು ಕೆಲಸ ಮಾಡಿಸೋದು ಉಂಟು. ಅದೇ ಒಕ್ಕಲು ಮಿಷನ್ ಮಾತ್ರ ಜೊತೆ ನಾನು ಇರಬೇಕು. ಯಾಕೆ ಟ್ರ್ಯಾಕ್ಟರ್ ಬೇರೆ ಕೊಡಿಸಿಲ್ಲ? ಟ್ರ್ಯಾಕ್ಟರ್ ಬೇರೆ ಕೊಡಲ್ಲ, ಕೊಡೋದಿಲ್ಲ, ನಾನು ಒಬ್ಬನೇ ಓಡಿಸೋದು, ಬೇರೆ ಯಾರು ಕೊಡೋದಿಲ್ಲ. ಓಹೋ, ಟಿಲ್ಲರ್ ಮಾತ್ರ ಬೇರೆಯವ್ರಿಗೆ ಕೊಡ್ತೀರಿ? ಅದು ಜೊತೆಲಿ ಅದು ಅದೇ ನನಗೆ ಜೊತೆಲಿ ಒಬ್ಬ ಒಳ್ಳೆ ಡ್ರೈವರ್ ಇದ್ದಾನೆ, ಅವನಿಗೆ ಬಿಟ್ಟು ಬೇರೆ ಯಾರು ಕೊಡೋದಿಲ್ಲ. ಓಹೋ, ಇಲ್ಲಿ ಅಪನಂಬಿಕೆ ಅನ್ನೋದಕ್ಕಿಂತ ಅವ್ರ ಸಾಮರ್ಥ್ಯವನ್ನ ನೀವು ಅರ್ಥ ಮಾಡ್ಕೊಂಡಿದ್ರಿ, ಮತ್ತೆ ಹಾಳಾದ್ರೆ ಮತ್ತೆ ತೊಂದರೆಗಳೇ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತದಿರಿ. ಹೌದು ಹೌದು, ಅದೊಂದು ಸರ್. ಮತ್ತೆ ಅವ್ರಿಗೆ ಸ್ವಲ್ಪ ನಮ್ಮ ಜೊತೆ ಇದ್ದು ಸ್ವಲ್ಪ ಅನುಭವ ಇರ್ತದೆ. ಹೌದು, ನಿಜ, ಕೆಲಸ ಮಾಡೋ ನಮ್ಮ ಜೊತೆ ಇದ್ದು ಅವ್ರಿಗೆ ಅನುಭವ ಇರ್ತದೆ. ಆಗ ನಾವು ಮಾರದ್ ನೋಡ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಇದ್ರೆ ಅವ್ರು ಮಾರಬಿಡ್ತಾರೆ, ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಆಗಿರುವಾಗ ನಮಗೆ ನಂಬಿಕೆ ಇರ್ತದೆ, ಹಾಗೆ ಅಂತವ್ರನ್ನ ಮಾತ್ರ ಇಟ್ಕೊಂಡು ಕೆಲಸ ಮಾಡೋದು. ನಿಜ, ನಾಲ್ಕಾರು ತರದ ಕೆಲಸಗಳು ಒಂದೇ ದಿನ ಬಂದ್ಬಿಟ್ರೆ ಕೆಲವೊಂದನ್ನ ಯಾವ್ದು ಒಪ್ಕೊಂಡಿರ್ತೀರಿ ಮೊದಲು ಅದನ್ನ ಮಾಡ್ಕೊಂಡು ಆಮೇಲೆ ಉಳಿದವನ್ನ ನೋಡ್ಕೊಳ್ತೀರಾ? ಹೌದು ಹೌದು ಸರ್, ಕೇಳ್ಕೊಳ್ತೀನಿ ಅವ್ರ ಹತ್ರ. ಇವತ್ತಾಗೋದಿಲ್ಲ, ಒಪ್ಪಿದೀನಿ, ನಾಳೆ ಬೇಕಾದ್ರೆ ಬರ್ತೀನಿ ಅಂತ ಹೇಳ್ತೀನಿ. ಒಪ್ಪಿದ್ರೆ ನಾಳೆ ಹೋಗಿ ಮಾಡ್ತೀನಿ ಸರ್. ಹೌದು, ಒಳ್ಳೇದು ಒಳ್ಳೇದೇ. ಸಕಲೇಶ್ಪುರ ತಾಲೂಕಿನ ಒಂದು ಗ್ರಾಮದವರು ನೀವು. ಅಲ್ಲಿ ನಿಮ್ದಾದ ಜಮೀನು, ತೋಟ, ಗದ್ದೆ ಆ ತರ ಏನಾದ್ರೂ ಇತ್ತ ಅಥವಾ? ಯಾವ್ದಿಲ್ಲ, ಯಾವ್ದಿಲ್ಲ ಸರ್, ಅಲ್ಲಿ ಯಾವ್ದಿಲ್ಲ. ಓಹೋಹೋ, ಅಲ್ಲೂ ಏನು ಇರ್ಲಿಲ್ಲ. ಮತ್ತೆ ಪರಿಸ್ಥಿತಿ ಈಗ ನೋಡಿದ್ರೆ ಬಹಳ ಕಷ್ಟದಲ್ಲಿದ್ದೇನೋ ಅಲ್ವಾ? ಹೌದು ಸರ್, ನಾನು ತುಂಬಾ ಕಷ್ಟಪಟ್ಟು ಬಂದವನು ಸರ್. ಹಾಗಾಗಿ ಕಷ್ಟ ಪಟ್ಕೊಂಡೇ ಬಂದಿದ್ದೀನಿ, ಕಷ್ಟನೇ ನನಗೆ ಒಂದು ಸುಖ ಅನಿಸ್ತಂತೆ ಈಗ. ನಿಜ ನಿಜ, ಸದಾ ಕಷ್ಟಪಟ್ರೇ ಜೀವನ ಸುಖ ಅಲ್ವಾ? ಸುಖ, ಹೌದು ಸರ್. ಒಂದು ಹಂತದವರೆಗೆ ಎಷ್ಟೋ ಜನ ಕಷ್ಟಪಡ್ತಾರೆ, ಆಮೇಲೆ ಸುಖವನ್ನೇ ಹುಡ್ಕೊಂಡು ಹೋಗ್ತಾರೆ, ಮತ್ತಷ್ಟು ಕಷ್ಟಗಳು ಬಂದ್ಬಿಡ್ತವೆ. ನಿಜ ನಿಜ, ಅದು ನಿಮ್ಮ ಶ್ರೀಮತಿಯವರು ಸಹ ಚೆನ್ನಾಗಿ ಕೈ ಜೋಡಿಸಿದರೆ, ಸಹಕರಿಸಿದರೆ, ಇದು ಸಹ ನಿಮ್ಮ ಮನೆತನದ ಬೆಳವಣಿಗೆ, ನಿಮ್ಮ ಬದುಕಿಗೆ ಹಸನಾಗಿ ಪರಿಣಮಿಸ್ತಾ ಇದೆ. ಹೌದು ಸರ್, ಹೌದು ಸರ್. ನಾನು ಒಂದೊಂದ್ ದಿವಸ ಬೆಳಿಗ್ಗೆ 5 ಗಂಟೆಗೆ ಹೊರಟು ಬಿಡ್ತೀನಿ. ಆ ಟೈಮಿಗೆ ನನಗೆ ಟಿಫನ್ ಮಾಡಿ ಬಾಕ್ಸ್ ಎಲ್ಲ ಕಟ್ಕೊಡ್ತಾರೆ. ಒಂದ್ ರೀತಿ ಮನೆತನದ ಬೆಳವಣಿಗೆಯಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಅವರವರ ಇತಿಮಿತಿಗೆ ತಕ್ಕಂತೆ ಅನ್ಕೂಲವೇ ಅಲ್ವಾ? ಹೌದು ಸರ್. ಅಪ್ಪ ಅಮ್ಮ ಇದಾರ ಸಕಲೇಶ್ಪುರ ತಾಲೂಕ್ನಲ್ಲಿ? ಇದಾರೆ ಸರ್, ಇದಾರೆ. ಈ ಬೆಳವಣಿಗೆಯನ್ನು ನೋಡಿ ಖುಷಿ ಪಟ್ಟಿರ್ಬೇಕು ಒಂದ್ ರೀತಿ. ಅಕ್ಕಡಿಗೂ ಸ್ವಲ್ಪ ಮಟ್ಟಿನ ಸಹಾಯ ಮಾಡಿರ್ತೈತಿ ನಾನು ಅಲ್ವಾ? ಹೌದು ಸರ್, ನಾನು ಹೋಗ್ತೇನೆ, ಅವ್ರು ಫೋನ್ ಮಾಡಿದ್ರೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ರು ಬರ್ತಾ ಇರ್ತಾರೆ. ಈಗ ಲಾಕ್ ಡೌನ್ ಆಗಿದ್ರಿಂದ ಸ್ವಲ್ಪ ಕಷ್ಟ ಆಗ್ತುಂಟು, ವಯಸ್ಸಾಗಿದೆ. ಇಲ್ಲಿ ಬಂದಿರಿ ಅಂದ್ರೆ ಕೇಳೋದಿಲ್ಲ. ಈ ವಾತಾವರಣ ಆ ವಾತಾವರಣಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮತ್ತೆ ಹುಟ್ಟಿದ ಜಾಗಗಳು ಎಷ್ಟೋ ಜನಗಳಿಗೆ ಇಷ್ಟವಾಗ್ತವೆ. ಹೌದು, ಅವ್ರಿಗೆ ಅಲ್ಲಿ ತುಂಬಾ ಇಷ್ಟ ಆಗಿದ್ರಿಂದ ಅವ್ರು ಅಲ್ಲಿ ಬಿಟ್ಟು ಬರ್ಲಿಕ್ಕೆ ಹೇಳ್ತಾ ಇಲ್ಲ. ಬಹಳ ಖುಷಿ ಆಯ್ತು ಸುರೇಶಣ್ಣ, ನೀವು ಕೃಷಿಕರ ಅಲ್ಲದಿದ್ರು ಕೃಷಿಕರಿಗೆ ಯಾವಾಗ್ಲೂ ಬೆಂಬಲವಾಗಿ ಕೆಲಸಗಳನ್ನ ಮಾಡ್ತಾ ನೀವು ಬೆಳವಣಿಗೆ ಆಗ್ತಾ ಅವರ ಅನುಕೂಲಕ್ಕೂ ಕಾರ್ಯಗಳನ್ನ ಮಾಡ್ತಾ ಬಂದಿದ್ರಿ. ಭತ್ತವನ್ನ ನೀವು ಗುತ್ತಿಗೆ ಜಮೀನನ್ನ ತೆಗೆದುಕೊಂಡು ಬೆಳೀತಾ ಇದೀನಿ ಅಂದಂಗಾಯ್ತು ಅಲ್ವಾ? ಹೌದು ಸರ್, ಮಾಡ್ತೀವಿ. ಈ ವರ್ಷ ಮಾಡಿಲ್ಲ, ಈ ವರ್ಷ ಮಾಡ್ತಿದ್ದೆ ನಾನು. ಓಹೋ, ಎಷ್ಟು ಎಕರೆ ಮಾಡ್ತೀರಿ? ಮನೆ ಕೆಲಸ ವರ್ಷ ವರ್ಷ 3 ಎಕರೆ ಮಾಡ್ತೀನಿ ಸರ್. ಓಹೋ, ಯಂತ್ರ ಇರೋದ್ರಿಂದ ನಾನೇ ಮಾಡ್ಕೊಂಡು ಹೋಗ್ತಿದ್ದೆ. ಈ ವರ್ಷ ಮನೆ ಕೆಲಸ ಸ್ವಲ್ಪ ಕೈ ಹಾಕಿದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಹಾಗೆ ಈ ವರ್ಷ ಗದ್ದೆ ಮಾಡ್ಲಿಲ್ಲ. ಓಹೋ, ಒಂದೇ ಕಡೆಗೆ ತಗೊಳ್ತೀರಾ ಅಥವಾ ಬೇರೆ ಬೇರೆ ತಗೊಳ್ತಾ ಇರ್ತೀರಾ ಗದ್ದೆನ? ಬಾಡಿಗೆ ಮನೆ ಮಾಡಿದಾಗ ಅಲ್ಲಿ ಹತ್ರ ಇತ್ತು ಸರ್, ಅಲ್ಲೇ ಮಾಡ್ತಾ ಇದ್ದೆ. ಈವಾಗ ಈ ಕಡೆ ಬಂದಿರಿಂದ ಅಲ್ಲಿ ಮಾಡಕ್ ಹೇಳಿದ್ರು, ನನಗೆ ದೂರ ಆಯ್ತು, ಅದರಿಂದ ಅಲ್ಲಿ ಬಾಕಿ ಮಾಡಿದೆ. ಈಗ ನಾನು ಇಲ್ಲಿ ಜಾಗ ತೆಗೆದ ಪಕ್ಕದಲ್ಲೇ ಗದ್ದೆ ಉಂಟು, ಅವ್ರು ಮಾಡ್ಲಿಕ್ಕೆ ಹೇಳ್ತಿದ್ದಾರೆ, ಬರೋ ವರ್ಷ ಮಾಡ್ಬೇಕು ಸರ್. ಯಾವ ತಳಿಯನ್ನ ಬೆಳ್ಕೊಂತ ಬಂದಿದ್ರಿ ಇದುವರೆಗೂ ಗುತ್ತಿಗೆ ಜಮೀನಲ್ಲಿ? ನಾನು ದೊಡ್ಡಿ ಅಂತ ಬರ್ತದೆ ಸರ್ ಇಲ್ಲಿ, ಹಸಿರು ಇದ್ರೆ ಹುಲ್ಲು ಮೈನು, ಅದಕ್ಕೋಸ್ಕರ ಅದು ಸ್ವಲ್ಪ ಉದ್ದ ಬರ್ತದೆ, ಹುಲ್ಲು ಚಂದ ತಿಂತದೆ ಹಸು ಹುಲ್ಲುನ, ಹಾಗಾಗಿ ಅದನ್ನೇ ಬೆಳೆಯೋದು ಜಾಸ್ತಿ ನಾನು. ಹಸುಗಳನ್ನು ಇಟ್ಕೊಂಡಿದ್ರಿ, ಆ ಕೆಲಸನ ನಿಮ್ಮ ಶ್ರೀಮತಿಯವ್ರು ನೋಡ್ಕೊಳ್ತಾರೆ. ಹೌದು, ಬಹಳ ಸಂತೋಷ ಆಯ್ತು ಸುರೇಶನ. ರೇಡಿಯೋ ಕಾರ್ಯಕ್ರಮದಲ್ಲಿ ನೀವು ಸಂಪರ್ಕ ಮಾಡಿ ಸೂಕ್ಷ್ಮವಾಗಿ ವಿಚಾರವನ್ನು ಹೇಳಿದ್ರಿ, ಈಗ ವಿವರವಾಗಿ ನಿಮ್ಮ ಅನುಭವಗಳನ್ನ, ನಿಮ್ಮ ಜೀವನದ ಹಾದಿಯನ್ನ ಪಡೆದುಕೊಂಡಿದೀವಿ. ಇತರರು ಅಭಿಮಾನ ಪಟ್ಕೊಂತಾರೆ, ಮತ್ತೆ ನಿಮ್ಮ ಜೀವನದ ಏಳಿಗೆಯನ್ನು ನೋಡಿ ನಾವು ಖುಷಿ ಪಟ್ಟಿದೀವಿ. ಇತರರಿಗೂ ಇದು ಒಂಥರ ಮಾರ್ಗದರ್ಶಿ ಆಗ್ತದೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ನಾಪೋಕ್ಲು ಸಮೀಪದ ಅಜ್ಜಮಟ್ಟ ಗ್ರಾಮದ ಕೆಆರ್ ಸುರೇಶ್ ಅವರ ಅನುಭವಗಳನ್ನ ಆಲಿಸ್ಕೊಂಡ್ರಿ. ನೋಡಿ, ಕೃಷಿಕರಲ್ಲದಿದ್ರು, ಜಮೀನು ಇಲ್ಲದಿದ್ರು ಕೃಷಿಗೆ, ಕೃಷಿಕರಿಗೆ ಹೇಗೆ ಪೂರಕವಾಗಿ ತಮ್ಮ ಯಂತ್ರೋಪಕರಣಗಳಿಂದ ಕೆಲಸಗಳನ್ನ ಮಾಡ್ತಾ ತಾವು ಹೇಗೆ ಬೆಳವಣಿಗೆ ಆಗಿದ್ದೀನಿ ಅಂತನ್ನೋದನ್ನ ವಿವರಿಸಿದರು, ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರು. ಅವರ ಸಂಖ್ಯೆ ಹೀಗಿದೆ: 9448165547, 9448165547. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಸಪ್ನಾ ಹೇ ಹಮಾರಾ 2022 ಜಬ್ ಆಜಾದಿ ಕೆ 75 ಸಾಲ್ ಹೋ ತಬ್ ಮೇರೆ ದೇಶ್ ಕೆ ಗರೀಬ್ ಸೆ ಗರೀಬ್ ಕಾ ಅಪ್ನಾ ಘರ್ ಹೋ. ಸನ್ಮಾನ್ಯ ಪ್ರಧಾನ ಮಂತ್ರಿ ಅವರ ಇದೇ ಸಂಕಲ್ಪ ಮತ್ತು ದೂರದೃಷ್ಟಿಯನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ 1 crore ನಿವಾಸಿಗಳಿಗೆ ಸ್ವೀಕೃತಿ ಪ್ರದಾನ ಮಾಡಿ ಒಂದು ಮಹತ್ವಪೂರ್ಣ ಘಟ್ಟವನ್ನು ತಲುಪಿ ಯಶಸ್ಸಿನ ಮನ್ನಣೆಯನ್ನು ರಾಜ್ಯಗಳು ಮತ್ತು ಮುಖ್ಯವಾಗಿ ಸ್ವಂತ ಮನೆಯ ಕನಸನ್ನು ನನಸಾಗಿಸಲು ಈ ವಿಕಾಸ ಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗಿಯಾದ ಯೋಜನೆಯ ಫಲಾನುಭವಿಗಳಿಗೆ ಸಲ್ಲಿಸುತ್ತದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಶಹರಿ ಕನಸನ್ನು ನನಸಾಗಿಸುತ್ತ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕೇಳುವಿರಿ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಅರಣ್ಯ ಇಲಾಖೆಯಿಂದ ಬಂದ ಪ್ರಕಟಣೆ: ವಿರಾಜಪೇಟೆ ವಿಭಾಗದ ವಿರಾಜಪೇಟೆ ಅರಣ್ಯ ವಲಯ ವ್ಯಾಪ್ತಿಗೆ ಬರುವ ಗ್ರಾಮಗಳಾದ ಪಾಲಂಗಾಲ, ಕೆದಮುಳ್ಳೂರು, ಕರಡ, ಪೊದವಾಡ, ನರಿಯಂದಡ ಗ್ರಾಮಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನು ಮರಳಿ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಮಂಗಳವಾರ ನಡೆಯಲಿದ್ದು, ತೋಟದ ಕಾರ್ಮಿಕರು, ಸಾರ್ವಜನಿಕರು, ಶಾಲಾ ಮಕ್ಕಳು ಎಚ್ಚರಿಕೆಯಿಂದ ಇದ್ದು ಕಾರ್ಯಾಚರಣೆಗೆ ಸಹಕರಿಸುವಂತೆ ಉಪವಲಯ ಅರಣ್ಯಾಧಿಕಾರಿ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಈಗ ಸಮಯ 7:20 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 27 ಮಡಿಕೇರಿ ಕೊಡಗುಗೌಡ ಸಮಾಜದಲ್ಲಿ 10:30 ದಶವರ್ಷ ಸಂಭ್ರಮ ಜಂಬರ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಜಂಬರಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎಸ್ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು ಅಕಾಡೆಮಿನ ಮಾಜಿ ಅಧ್ಯಕ್ಷರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಇದೇ ಹೊತ್ತುಲಿ ಅರೆಭಾಷೆ ಡಿಜಿಟಲ್ ಪುಸ್ತಕಗಳ ಬಿಡುಗಡೆ, ಸಾಕ್ಷ್ಯಚಿತ್ರ ಬಿಡುಗಡೆ, ಅರೆಭಾಷೆ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿದ ಸಿಡಿ ಬಿಡುಗಡೆ, ವಾದ್ಯ ಪರಿಕರ ಹಂಚುದು, ಕತೆ ಕವಿತೆ ಲಲಿತ ಪ್ರಬಂಧ ಪೈಪೋಟಿಲಿ ಗೆದ್ದವಕ್ಕೆ ಇನಾಮ್ ಕೊಡುದು, ಹರ್ಸವೇ ಸಾಕ್ಷ್ಯಚಿತ್ರ ಮತ್ತು ಕತೆಗಳ ಆಡಿಯೋ ಬಿಡುಗಡೆ ಅರೆಭಾಷೆ ಅಕಾಡೆಮಿ ವೆಬ್ಸೈಟ್ಗೆ ಚಾಲನೆ ಸಹ ನಡೆದಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಆಕೇರಿಯಾದಂಗೆ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಂಟು ಕೈಲಾಸದಾಗಿ 13 ಜನರಿಗೆ ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ ಇಂದು ಯಾವುದೇ ಪ್ರಕರಣದ ವರದಿಯಾತ್ಲೆ. ಸೋಮವಾರಪೇಟೆ ತಾಲೂಕಲ್ಲಿ 4, ವೀರಜಪೇಟೆ ತಾಲೂಕಲ್ಲಿ 9 ಸೇರಿದಂಗೆ 13 ಜನರಿಗೆ ಕಾಯಿಲಾ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 33,209 ಜನಕ್ಕೆ ಕಾಯಿಲಾ ಬಂದುಟ್ಟು. 24 ಗಂಟೆಯಲ್ಲಿ 69 ಜನ ಗುಣಗಳು. ಇಂದಿನವರೆಗೆ 32,313 ಜನ ಕಾಯಿಲಾ ತಾಗಿ ಬಚ್ಚಾವಗಳು. 488 ಸಕ್ರಿಯ ಪ್ರಕರಣಗಾವುಟು. 24 ಗಂಟೆಯಲ್ಲಿ 1 ಸಾವಿನ ಪ್ರಕರಣ ವರದಿಯಾವುಟು. 408 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಇಂದಿನವರೆಗೆ ಪ್ರಾಣ ಕಳ್ಕೊಂಡಳು. 86 ಕಂಟೈನ್ಮೆಂಟ್ ವಲಯಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 2.77 ಆವುಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಇಂಜಿನಿಯರಿಂಗ್, ಕೃಷಿ ಮತ್ತು ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ ಹಿಂಗೆ ಸುಮಾರು ಥರದ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಇದೇ ಆಗಸ್ಟ್ 28 ಮತ್ತು 29 ಎರಡು ದಿನ ನಡೆದಿತ್ತ. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ವಿಷ್ಣುಮೂರ್ತಿಯವರು ತಿಳಿಸಿದಳು. ಜಿಲ್ಲೆಯಲ್ಲಿ 1128 ಮಕ್ಕ ಪರೀಕ್ಷೆಯನ್ನು ಬರೆದವೆ. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 528, ಸೋಮವಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 216, ಹಾಗೆ ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 384 ಜನ ಮಕ್ಕ ಪರೀಕ್ಷೆಯನ್ನು ಬರೆದವೆ ಅಂತ ಅವು ಮಾಹಿತಿ ಕೊಟ್ಟಳು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿನ ಸರಳ ರೀತಿಯಲ್ಲಿ ಆಚರಣೆ ಮಾಡಿದವು. ಇಲಾಖೆಯ ಸಹಾಯಕ ನಿರ್ದೇಶಕ ಕೆಟಿ ದರ್ಶನವು ನಾರಾಯಣ ಗುರುಗಳ ಪಟಕ್ಕೆ ಹೂನಮಾಲೆ ಹಾಕಿ ಗೌರವ ಕೊಟ್ಟು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ, ಕೇಂದ್ರ ಹಂಗೆ ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕಡೆಯಿಂದ ರಾಜ್ಯ ಮಟ್ಟದ 28ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮ್ಮೇಳನಕ್ಕೆ ಮಡಿಕೇರಿನ ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದ ಮಕ್ಕಳಾದ ಸಿಎಸ್ ರಘುವಂಶಿ ಹಂಗೆ ಕೆಕೆ ಮಹಿಮ್ ಈ ಇಬ್ಬರು ಕಿರಿಯ ವಿಜ್ಞಾನಿಗ ಆಯ್ಕೆಯಾಗಳೋತ ಸಮಾವೇಶದ ಜಿಲ್ಲಾ ಸಂಯೋಜಕ ಜಿ ಶ್ರೀಹರ್ಷವು ತಿಳಿಸಿದರು. ಜಿಲ್ಲೆನ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಬರುವ ತಿಂಗಳ 16 ಸೆಪ್ಟೆಂಬರ್ವರೆಗೆ ಕಾರ್ಮಿಕ ಅದಾಲತ್ ಏರ್ಪಾಡಾಟು. ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗೆ ಬಾಕಿ ಇದ್ದರೆ ಹಿರಿಯ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಮಡಿಕೇರಿ ಸೋಮವಾರಪೇಟೆ ಹಂಗೆ ವಿರಾಜಪೇಟೆನ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ಭೇಟಿ ಕೊಟ್ಟು ಸರಿ ಮಾಡಿ ಕಣಕುತ್ತ ಜಿಲ್ಲಾ ಕಾರ್ಮಿಕಾಧಿಕಾರಿ ಅನಿಲ್ ಬಿ ಬಗಟ್ಟಿಯವರು ತಿಳಿಸಿದಳು. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಇಂದು ಕುಶಾಲನಗರ ಹತ್ತಿರದ ಕೊಪ್ಪ, ಹಾಸನ ಜಿಲ್ಲೆನ ಗಡಿಭಾಗದ ಶಿರಂಗಾಲ, ಶಾಂತಪುರ ಚೆಕ್ಪೋಸ್ಟ್ಗೆ ಭೇಟಿ ಕೊಟ್ಟು ನೋಡಿದೋ. ಹಂಗೆ ಶಿರಂಗಾಲ ಮತ್ತು ಶನಿವಾರ ಸಂತೆ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ನೋಡಿ ಕೊರೋನಾ ನಿರೋಧಕ ಲಸಿಕೆ ಶೇಕಡಾವಾರು ಪ್ರಮಾಣದ ಕುರಿತು ಮಾಹಿತಿ ತಗೊಂಡು ಚೆಕ್ಪೋಸ್ಟ್ಗಳಿಂದ ಮಾಹಿತಿ ತಗೊಂಡ ಜಿಲ್ಲಾಧಿಕಾರಿಗ ಕೊರೋನಾ ನಿಯಮಗಳನ್ನ ಸರಿಯಾಗಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಕ್ಕೂ ಜಾಸ್ತಿ ನಿಗಾ ತಗೊಳಕುತ್ತ ಸೂಚನೆ ಕೊಟ್ಟು ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿಗಳೊಟ್ಟಿಗೆ ತಹಶೀಲ್ದಾರ್ಗ ಸಹ ಹಾಜರಿದ್ದು. ವಿರಾಜಪೇಟೆ ವಿಭಾಗದ ವಿರಾಜಪೇಟೆ ಅರಣ್ಯ ವಲಯ ವ್ಯಾಪ್ತಿಗೆ ಸೇರುವ ಗ್ರಾಮಗಾದ ಪಾಲಂಗಾಲ, ಕೆದಮುಳ್ಳೂರು, ಕರಡ, ಪೊದ್ದವಾಡ, ನರಿಯಂದಡ ಗ್ರಾಮಗಳಲ್ಲಿ ನೆಲೆ ನಿಂತಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ನಡೆದಿದೆ. ಅದರಿಂದ ತೋಟ ಕೆಲಸದವು, ಸಾರ್ವಜನಿಕರು, ಇಸ್ಕೂಲ್ ಮಕ್ಕ ತುಂಬಾ ಎಚ್ಚರದಿಂದ ಇದ್ದು ಕಾರ್ಯಾಚರಣೆಗೆ ಸಹಕರಿಸೋಕುತ್ತ ಉಪವಲಯ ಅರಣ್ಯಾಧಿಕಾರಿಗ ತಿಳಿಸಿದಳು. ಜಿಲ್ಲೆನ ಐತಿಹಾಸಿಕ ದೇವಸ್ಥಾನಗಳ ಹೆಸರನ್ನ ಪ್ರವಾಸೋದ್ಯಮ ಪಟ್ಟಿಯಿಂದ ಕೈಬಿಡೋಕ್ಕೂ ಮತ್ತೆ ವಸ್ತ್ರ ಸಂಹಿತೆನ ಕಟ್ಟುನಿಟ್ಟಾಗಿ ಜಾರಿಗೆ ತರಕುತ್ತ ಸಾಮಾಜಿಕ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಳು. ರಾಷ್ಟೀಯ ಭದ್ರತಾ ದಳದ ಮುಖ್ಯಸ್ಥರಾಗಿ ಅಧಿಕಾರಲ್ಲಿರುವ ಜಿಲ್ಲೆನ ಐಪಿಎಸ್ ಅಧಿಕಾರಿ ಮನೆಯಪ್ಪಂಡ ಎ ಗಣಪತಿಯವು ಇದೀಗ ಸಿಐಎಸ್ಎಫ್ನ ಮಹಾನಿರ್ದೇಶಕರಾಗಿ ಬಡ್ತಿ ಪಡ್ಕೊಂಡಳು. ಇವು ಕುಂದ ಈಚೂರು ಗ್ರಾಮದ ಮನೆಯಪ್ಪಂಡ ವಿಠಲ್ ಅಪ್ಪಯ್ಯ ಪ್ರೇಮ ದಂಪತಿಗಳ ಮಂಗ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್, ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ ತನಿಷ್ಕ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಂಡೀಷನ್ ಸಪ್ಲೈ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 702-267-1919. ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಕ್ಯಾಟ್ ಕೊಡಗು ಅವರ ಕ್ಯಾಟ್ಮಾರ್ಟ್ಗಳಲ್ಲಿ ಮೆಗಾ ಸೇಲ್ ಇದೆ. 22, 23 ಮತ್ತು 24ರಂದು ಆಫರ್ ಮತ್ತು ರಿಯಾಯಿತಿಗಳಿಗಾಗಿ ಭೇಟಿ ನೀಡಿ ಕ್ಯಾಟ್ಮಾರ್ಟ್ ವಿರಾಜಪೇಟೆ, ಅಮ್ಮತ್ತಿ, ಚಟ್ಟಳ್ಳಿ, ಕಕ್ಕಬ್ಬೆ. ಉಚಿತ ಹೋಮ್ ಡೆಲಿವರಿಗಾಗಿ ಸಂಪರ್ಕಿಸಿ 6366922199. ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಬೇಕಾದ ಎಲ್ಲಾ ಸವಲತ್ತುಗಳೊಂದಿಗೆ ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 2021-22 ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದೆ. ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ನಮ್ಮಲ್ಲಿ ಬೋಧನಾ ಶುಲ್ಕದಲ್ಲಿ ಎಲ್ಲಾ ಸಮಾಜದ ಬಿಪಿಎಲ್ ಕಾರ್ಡುದಾರರಿಗೆ ಶೇಕಡ 50% ಹಾಗೂ ದಾಖಲಾತಿ ಬಯಸುವ ಪೋಷಕರ ಪ್ರಥಮ ಮಗುವಿಗೆ ಶೇಕಡ 25% ಮತ್ತು 2ನೇ ಮಗುವಿಗೆ ಶೇಕಡ 50% ರಿಯಾಯಿತಿ ನೀಡಲಾಗುವುದು. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0825723515 ಅಥವಾ 2335157, ಮೊಬೈಲ್ 9880101283. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. 2021-22 ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್, ಎಂಟೆಕ್ ಮತ್ತು ಎಂಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಈ ಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಪರಿಣಾಮಕಾರಿ ಬೋಧನೆ, ಅತ್ಯಾಧುನಿಕ ತಂತ್ರಜ್ಞಾನ, ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಒತ್ತಡರಹಿತ ಕಲಿಕಾ ವಾತಾವರಣಕ್ಕೆ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0825723141, ಮೊಬೈಲ್ 9742178252 ಅಥವಾ 9448725573. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಕ್ಸ್ಚೇಂಜ್ ಮೆಗಾ ಮೇಳ ಅಭಿಲಾಷ್ ನಲ್ಲಿ ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ಯಾಸ್ ಸ್ಟೌವ್, ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಇದಲ್ಲದೆ ನಿಮ್ಮ ಹಳೆಯ ಯಾವುದೇ ಕಂಪನಿಯ ಸೈಕಲ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೀರೋ ಕಂಪನಿಯ ಹೊಸ ಬೈಸಿಕಲ್ ನಿಮ್ಮದಾಗಿಸಿ. ನಿಮ್ಮ ಮನೆ ಬಳಕೆಯ ಎಲ್ಲಾ ವಸ್ತುಗಳಿಗಾಗಿ ಹಿಂದೆ ಬನ್ನಿ ಈ ಬೃಹತ್ ಮಳಿಗೆಗೆ, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900095555. ಕಳೆದ ತಾರೀಕು 9ಕ್ಕೆ ನಿಧನರಾದ ಪದಕಲ್ಲು ಗ್ರಾಮದ ಚಿಟ್ಟೇಜನ ಗೋಪಾಲ ಅವರ ಮಂಗ ಪ್ರದೀಪ್ ಅವರ ಅತಿಥಿ ಕರ್ಮಾಂತರ ನಾಳೆ ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಪದಕಲ್ಲು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಮನೆಯು, ಊರವು, ನೆಂಟರಿಷ್ಟರು ಎಲ್ಲ ಸಹಕರಿಸುವ ಕೂತ ಮೃತರ ಅಪ್ಪ, ಅಮ್ಮ ಮತ್ತೆ ಹೆಣ್ಣು ಕೇಳಿಕೊಂಡಳು. ನಿಧನ ಸುದ್ದಿ. ಮಡಿಕೇರಿ ಪಂದ್ಯಂಡ ಬೆಳ್ಳಪ್ಪ ರಸ್ತೆ ನಿವಾಸಿ ಜಿ ಸದಾಶಿವ ರಾವ್ ಅವರು 68ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 5 ಗಂಟೆಗೆ ನಿಧನರಾದರು. ಜಿ ಸದಾಶಿವ ರಾವ್ ಅವರ ಪಾರ್ಥಿವ ಶರೀರವನ್ನು ಅವರ ಅಪೇಕ್ಷೆ ಮೇರೆಗೆ ಮಂಗಳೂರು ಏನಪ್ಪಯ್ಯ ಆಸ್ಪತ್ರೆಗೆ ನೀಡಲಾಗುವುದು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಕಾನೂರು ಕಾರಳನ ಚೇಂದಿರ ಚಂಗಪ್ಪ ಇಂಡಪೊಣ್ಣು ಕಾಮವ್ವಾಯಿಂಗ ಇಂದು ಮರಣಪಟ್ಟತು. 85 ಬಯತ್ರ ಚೇಂದಿರ ಕಾಮವ್ವ ತಾಮನೆ ಹೊಟ್ಟೆಮಾಡ. ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆ ರೊಳಲು ಕಾನೂರಲು ಉಳ್ಳ ಸ್ವಂತ ಮನೆಯಲ್ಲಿ ನಡಪ. ವಿರಾಜಪೇಟೆ ಗ್ರಾಮ ನಿವಾಸಿ ಕೊಪ್ಪಡ ಪೌತಿ ರಮೇಶ್ ಐಂಡ ಪೊಣ್ಣು ಮಾಚಮ್ಮ ಇಂಗ ಇಂದು ಪಲಕ 11 ಗಂಟೆಗೆ ಮರಣಪಟ್ಟತು. 60 ಬಯತ್ರ ಕೊಪ್ಪಡ ಮಾಚಮ್ಮ ಇಂಡ ಆಖಿರಿ ಕಾರ್ಯ ಇಂದೆ ಬೆಟ್ಟಗೇರಿ ಗ್ರಾಮದಲ್ಲಿ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ. ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕೊಡಗು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಇಂದು ಕುಶಾಲನಗರ ಪಕ್ಕತ್ರ ಕೊಪ್ಪ ಹಾಸನ ಜಿಲ್ಲೆಯ ಗಡಿ